ಪ್ರತಿಯೊಬ್ಬನ ಹಕ್ಕು. ಸಮಯ ಆಗಿದೆ 6:56. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:56. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಮಳೆ ನೀರಿನ ಕೊಯ್ಲು ಮತ್ತು ಅದರ ಮಹತ್ವ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನೀರು ಮತ್ತು ಮಣ್ಣು ಸಂರಕ್ಷಣಾ ತಜ್ಞರಾದ ಡಾ ಯು ಸತೀಶ್ ಕುಮಾರ್ ಅವರು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರೆ, ತಾವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆ 295-898. ಮತ್ತೊಂದು ಫೋನ್ ಸಂಖ್ಯೆ 200-312. ಎಸ್ಟಿಡಿ ಕೋಡ್ ಸಂಖ್ಯೆ 08532. ಕಾರ್ಯಕ್ರಮದ ಪ್ರಸ್ತುತಿ ಡಾ ವಿಜಿ ಭಾವಲತಿ. ಈಗ ಕೇಳಿ ನೇರ ಫೋನ್ ಇನ್ ಕಾರ್ಯಕ್ರಮ. ನೇರ ಫೋನ್ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆ ಸ್ವಾಗತ. ರೈತ ಬಾಂಧವರೇ, ಈಗಾಗಲೇ ಮಳೆಗಾಲ ಪ್ರಾರಂಭವಾಗ್ತಾ ಇದೆ. ಆದಷ್ಟು ಆ ಮಳೆ ನೀರಿನ ಸಂರಕ್ಷಣೆ ಬಗ್ಗೆ ಹೆಚ್ಚು ಆದ್ಯತೆಯನ್ನು ನಾವೆಲ್ಲ ಕೊಡಬೇಕಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಯು ಸತೀಶ್ ಕುಮಾರ್ ಅವರು, ಇವರು ಮಣ್ಣು ಮತ್ತು ನೀರು ಸಂರಕ್ಷಣಾ ತಜ್ಞರು, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ಇವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆ ನೀರನ್ನು ಯಾವ ರೀತಿ ನಾವು ಅದನ್ನು ರಾಶಿಯನ್ನು ಮಾಡಬೇಕು, ಮಳೆ ನೀರಿನ ಕೊಯ್ಲನ್ನು ಹೇಗೆ ಮಾಡಬೇಕು, ಮನೆ ಇರ್ಬೋದು ಹೊಲ ಇರ್ಬೋದು, ಮತ್ತು ಸಂರಕ್ಷಣೆಯನ್ನು ಹೇಗೆ ಮಾಡಬೇಕು, ಇದರ ಮಹತ್ವ ಏನಿದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಒದಗಿಸೋ ಜೊತೆ ರೈತರು ಏನಾದರೂ ಸಮಸ್ಯೆಗಳಿದ್ದರೆ ಮತ್ತು ಮಾಹಿತಿ ವಿಶೇಷವಾಗಿ ಬೇಕಾಗಿತ್ತಂದರೆ ಫೋನ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು. ನಮ್ಮ ಫೋನ್ ಸಂಖ್ಯೆ 200-312. ಇನ್ನೊಂದು ಫೋನ್ ಸಂಖ್ಯೆ 295-898. ಎಸ್ಟಿಡಿ ಕೋಡ್ ಸಂಖ್ಯೆ 08532. ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ರೈತರು ಮಳೆ ನೀರಿನ ಕೊಯ್ಲದ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಪಡ್ಕೋಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಡಾಕ್ಟರ್ ಯು ಸತೀಶ್ ಕುಮಾರ್ ಅವರಿಗೆ ರೈತರ ಪರವಾಗಿ ಸ್ವಾಗತ ಸರ್ ತಮಗೆ ಕಾರ್ಯಕ್ರಮಕ್ಕೆ. ನಮಸ್ಕಾರ. ನಮಸ್ಕಾರ. ಹೇಳಿ, ಮೊದಲನೇದಾಗಿ ತಾವು ತಜ್ಞರಾಗಿ ಏನನ್ಸುತ್ತೆ, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮಳೆ ನೀರಿನ ಕೊಯ್ಲನ್ನು ಭಾಳಷ್ಟು ಜನ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ, ಹೊಲ ಇರ್ಬೋದು ಮನೆಯಲ್ಲಿ ಮಳೆ ನೀರಿನ ಕೊಯ್ಲು ಆಗ್ತಾ ಇದೆ ಅಂತ ಅನಿಸುತ್ತಾ ಹೇಗೆ? ಅಲ್ಲ, ಕೊಯ್ಲು ಮಾಡ್ತಾ ಇದ್ದಾರೆ, ಮಾಡ್ತಾ ಇಲ್ಲ ಅಂತಲ್ಲ, ಆದರೆ ಮಾಡೋದಕ್ಕೆ ಸಾಮಾನ್ಯ ನಾನು ಹೇಳಿದ್ದು ಮಳೆ ಯಾವ ರೀತಿ ಬರ್ತದೆ ಅಥವಾ ಅವರ ಸೌಲಭ್ಯಗಳು ಇರ್ಬೋದು ಅಥವಾ ಹೇಗೆ ಉಪಯೋಗ ಮಾಡ್ಬೋದು ಅನ್ನೋದ್ರ ಮೇಲಿಂದ ಕೊಯ್ಲು ಅವಲಂಬಿಸಿರ್ತದೆ ಅಂತೇಳಿ. ಏನಿದು ಮಳೆ ನೀರು ಕೊಯ್ಲು, ಮಳೆ ನೀರು ಕೊಯ್ಲು ಮಾಡ್ಬೇಕಂತಾರೆ, ಮಳೆ ನೀರು ಕೊಯ್ಲು ಅಂದರೆ ಈಗ ನಮ್ಮ ರಾಯಚೂರು ಭಾಗದ ಹೇಳೋದಾದರೆ ವರ್ಷಕ್ಕೆ ಒಂದು ಒಂದು ಒಂದು 50-100 ಮಳೆಗಳು ಬರ್ತವೆ 365 ದಿವಸದೊಳಗೆ ಅಂದರೆ, ಅದರಲ್ಲಿ ಒಂದು ಸುಮಾರು ಒಂದು ಒಂದು 50-60 ಮಳೆಗಳು ಹೇಗಿರ್ತವೆ ಅಂದರೆ ಸಣ್ಣವಿರ್ತವೆ, 10-15 ನಿಮಿಷ ಬರ್ಬೋದು. ಒಂದು ನಮ್ಮ ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ 1 mm 1/2 mm ಮಳೆ ಬರ್ಬೋದು. ಒಂದು 3-4 ಮಳೆಗಳು ಮಾತ್ರ ಒಂದೂವರೆ ತಾಸು 2 ತಾಸು ಬರ್ಬೋದು. ಅದರಲ್ಲೂ ಸೆಪ್ಟೆಂಬರ್ ಆಗಸ್ಟ್ ಈ ತಿಂಗಳಲ್ಲಿ ಬರ್ತದೆ ನಮಗೆ ಲೇಟ್ ಮಾನ್ಸೂನ್ ಒಳಗೆ. ಆಗಸ್ಟ್ನಲ್ಲಿ ಜಾಸ್ತಿ ಆಗುತ್ತೆ, ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಜಾಸ್ತಿ ಮಳೆ, ಅಲ್ಲಿ ಬಂದ ದೊಡ್ಡ ಮಳೆಗಳು ಬರ್ತವೆ. ಈಗ ಸಣ್ಣ ಮಳೆಗಳು ಬಂದಾಗ ಅವ್ರ ರಭಸ ಕಡಿಮೆ ಕಡಿಮೆ ಅವಧಿ, ಅದನ್ನ ನಾವು ಏನ್ ಮಾಡಬಹುದು, ಮಣ್ಣಲ್ಲೇ ಸಾಮಾನ್ಯವಾಗಿ ಹಿಡಿದಿಡಬಹುದು. ಮಣ್ಣಲ್ಲಿ ಅದರ ಪಾಡಿಗೆ ಹೆಚ್ಚಿನ ಖರ್ಚಿಲ್ಲದೆ ಅದನ್ನ ಮಣ್ಣಲ್ಲಿ ಹಿಡಿದು, ಮಣ್ಣಿನ ಸಾಮರ್ಥ್ಯ ಒಂದಿದೆ, ಮಣ್ಣಿಗೊಂದು ಸಾಮರ್ಥ್ಯ ಇರುತ್ತೆ, ಅದ್ರಲ್ಲಿ ಎಷ್ಟು ಜೇಡಿ ಇರುತ್ತೋ ಸಾಮರ್ಥ್ಯ ಇರ್ತದೆ. ಅದನ್ನ ಹಿಡಿದಿರೋದು ಏನಂತೀವಲ್ಲ ನಾವು, ಒಂದು ಕರೆ ಇದೆ ಸರ್, ಹೋಗ್ಬಿಡ್ರಿ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್? ನಾವು ಮಾನವಿ ತಾಲೂಕು ಜೋಕೂರು ಗ್ರಾಮದಿಂದ ಭೀಮನಗೌಡ ಪಟ್ಲು ಸರ್. ಭೀಮನಗೌಡ ಕೇಳಿ ಪ್ರಶ್ನೆ, ಮಳೆ ನೀರಿನ ಕೊಯ್ಲಿದ ಬಗ್ಗೆ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ನಮ್ಮಲ್ಲಿ. ಹೌದ್ರಿ ಸರ್? ಈಗ ನಮ್ಗೆ ಸ್ವಲ್ಪ ಮಣ್ಣಿನ ಪರೀಕ್ಷೆದ ಐತೆನ್ರಿ ಇದ್ ವಿಷಯ? ಮಣ್ಣು ಪರೀಕ್ಷೆದ್ದು ಮುಂದಿನ ಕಾರ್ಯಕ್ರಮದಲ್ಲಿ ಮಾಡ್ತೀವಿ. ಏನ್ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾತಾವು? ಹೌದ್ರಿ, ಮಣ್ಣು ಪರೀಕ್ಷೆದ್ದು ಹೇಳ್ತಾರೆ ನಿಮ್ಮ ತಜ್ಞರು ಯು ಸತೀಶ್ ಕುಮಾರ್ ಅವ್ರು, ನಿಮ್ಗೆ ಏನ್ ಗೈಡ್ಲೈನ್ಸ್ ಕೊಡ್ತಾರೆ ಅವ್ರು ಕೇಳಿ ಸರ್. ಹೇಳಿ. ನಾವ್ ಏನೇಳ್ರಿ, ಈಗ ಸವಳು ಸ್ವಲ್ಪ ಸವಳು ಭೂಮಿ ಐತ್ ಸರ್, ಅದರಲ್ಲಿ ಸವಳು ಭೂಮಿನಲ್ಲಿ ಸ್ವಲ್ಪ ಇದು ಭತ್ತ ನಾಟಿ ಮಾಡ್ತೀವ್ರ ನಾವು, ಬೇಸಿಗೆದಿಂದ ಬೇಸಿಗೆ ಕಾಲಕ್ಕೆ ನಾಟು ಕುಂದ್ರದಲ್ಲ ಸರ್, ಅದು ಎಗರೋಗಿ ಸರ್, ಅದು ಸ್ವಲ್ಪ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಂತ ಮಾಡಿದ್ವಿ ಸರ್ ಈ ವರ್ಷ. ಮಾಡಿಸ್ಬೋದು, ಮಾಡಿಸ್ಬೋದು, ತೊಂದರೆ ಇಲ್ಲ. ನೀವು ಒಂದು ವಿಶ್ವವಿದ್ಯಾಲಯಕ್ಕಾರ ಬಂದು ಮಾಡಿಸ್ಬೋದು. ಅದನ್ನ ನೀವು ಅದರ ಮಣ್ಣಿನ ಒಂದು ಸ್ಯಾಂಪಲ್ ತಗೊಂಬಂದ್ರೆ, ಸುಮಾರು ಒಂದು ಕೆ ಜಿ ಒಳಗೆ ಸಣ್ಣ ತಗೊಂಬಂದ್ರಿ ನೀವು, ಅಂದರೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಾಗಿದೆ ಅಲ್ಲಿ ಸ್ಯಾಂಪಲ್ ತಗೊಂಬಂದ್ರೆ, ಅದ್ರದ್ದು ಅಲ್ಲಿ ಏನು ಮಾಡ್ತಾರೆ ಅಂದರೆ ಮಣ್ಣಿನೊಳಗೆ ಎಷ್ಟು ಲವಣಾಂಶ ಇದೇನು ಚೆಕ್ ಮಾಡ್ತಾರೆ. ಆಮೇಲೆ ಅದರಿಂದ ಏನು ಗೊತ್ತಾಗ್ತದೆ ಅಂದರೆ, ಲವಣಾಂಶ ಜಾಸ್ತಿ ಇದ್ದರೆ ನೀರನ್ನ ಬಿಡೋ ಅಂದರೆ ನೀರನ್ನ ಎಳ್ಕೊಳ್ಳೋ ಅಷ್ಟು ಕೆಪಾಸಿಟಿ ಬೇರುಗಳಿಗೆ ಆಗುತ್ತಾ ಇಲ್ಲನೋ ಗೊತ್ತಾಗ್ತದೆ ನಮಗೆ. ಹೌದಾ? ಅದನ್ನ ನೋಡಿ ಹೇಳಿದಾಗ ಅದು ಸಾಮಾನ್ಯವಾಗಿ ಭತ್ತ ಸಾಮಾನ್ಯ ಹೆಚ್ಚು ಲವಣಾಂಶ ತಡ್ಕೊಳ್ಳುತ್ತದೆ, ಅದಕ್ಕೋಸ್ಕರ ಭತ್ತವನ್ನು ಮಾಡ್ತಾರೆ. ಅದು ಕರಿ ಮಣ್ಣು, ಅಲ್ಲಿ ಜೇಡಿ ಮಣ್ಣು ಜಾಸ್ತಿ ಇರತಕ್ಕಂಥ ಕಪ್ಪು ಮಣ್ಣಲ್ಲಿ ಈ ಒಂದು ಸಂದರ್ಭ ಜಾಸ್ತಿ, ಯಾವುದು ಮಣ್ಣು ಉಪ್ಪಾಗೋ ಸಂದರ್ಭ ಇರ್ತದೆ. ಅದಕ್ಕೋಸ್ಕರ ಕೆಲವೊಂದು ನಾವು ಒಂದು ಪರಿಪಾಲನೆ ನಿಯಮಗಳನ್ನ ಪಾಲನೆ ಮಾಡ್ಕೋಬೇಕಾಗ್ತದೆ. ಭತ್ತನೆ ಮಾಡ್ತಾ ಇದ್ರೆ ಅಂದ್ರೆ ಸಹಿತ ಕಡಿಮೆ ನೀರು ನಿಲ್ಸೋದಾಗಿರ್ಲಿ, ಅಥವಾ ಅದನ್ನ ಹೆಚ್ಚು ಒಣ ಭತ್ತವಾಗಿ ಬೆಳಿಬಹುದಾಗಿದೆ. ಈಗ ಹಂಗ ಮಾಡೋದ್ರಿಂದ ಮಣ್ಣಿನಲ್ಲಿ ಒಂದು ಲವಣಾಂಶ ಕಡಿಮೆ ಕಡಿಮೆ ಮಾಡ್ಬೇಕು. ಇದು ನಿಮ್ಗೆ ಭೀಮನಗೌಡರೇ ಮಣ್ಣು ಪರೀಕ್ಷೆಯನ್ನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾರೆ. ಮಣ್ಣು ಮಾದರಿಯನ್ನ ಬೆಳೆ ಕಟಾವಾದಾಗ ನೀವು ತಂದು ಕೊಡ್ಬೇಕಾಗತ್ತೆ. ಈಗ ಸಮಯ ಇದೆ, ತಂದು ಕೊಡ್ಬೋದು. ಈಗ ಸದ್ಯ ಕಟಾವ್ ಆಗಿದೆ ಸರ್. ಈಗ ಮಣ್ಣು ಎಷ್ಟು ಆಳದ ತರಬೇಕು? ಮೇಲಿಂದ ತಗೊಂಬನ್ನಿ ನೀವು, ಮೇಲಿಂದ ಹತ್ತು ಸೆಂಟಿಮೀಟರ್ ಒಳಗಿಂದ ಏನಿದೆಯಲ್ಲ ಅದನ್ನ ತಗೊಂಡ್ ಬನ್ನಿ. ಒಳ್ಳೇದು. ಒಂದು ಇನ್ನೊಂದು ಕರೆ ಇದೆ. ಹಲೋ, ರೆಕಾರ್ಡಿಂಗ್ ಹ್ಯಾಸ್ ನೌ ಎಂಡೆಡ್. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್, ನಾವು ನರಸಿಂಹ ಅಂತ ಒಡವಟ್ಟಿಂದ ಮಾತಾಡ್ತಾ ಇದ್ದೀನಿ ಸರ್. ನರಸಿಂಹ ಅವರೇ, ಕೇಳಿ, ಮಳೆ ನೀರಿನ ಕೊಯ್ಲಿದ ಬಗ್ಗೆ. ಹೌದು ಸರ್, ಇದು ಮಳೆ ನೀರಿನ ಕೊಯ್ಲು ಬಗ್ಗೆ ಸ್ವಲ್ಪ ಅದನ್ನ ಶೇಖರಣೆ ಮಾಡಿಕೊಳ್ಳುವುದು ಮತ್ತು ಭೂಮಿಯಲ್ಲಿ ಬಳಕೆ ಮಾಡಿಕೊಳ್ಳುವಂತ ಕೆಲವು ವಿಧಾನಗಳ ಬಗ್ಗೆ ಗೊತ್ತಿಲ್ಲ ಸರ್. ಹೇಗೆ ತಾವು ತಮ್ಮದು ಭೂಮಿ ಒಣ ಬೇಸಾಯ ನೀರಾವರಿ ಇದೀರಿ? ಒಣ ಬೇಸಾಯ ಸರ್. ಒಣ ಬೇಸಾಯ ಹೇಳ್ತಾರೆ. ಎಷ್ಟು ಎಕರೆ ಹೊಲ ಇದೆ ನಿಮ್ದು? ಒಂದು 4 ಎಕರೆ ಇದೆ ಸರ್. 4 ಎಕರೆ ಹೊಲ ಇದೆ. ಈಗ ಏನು ಈಗ ನೀವು ಈಗ ಹೆಂಗ್ ಮತ್ತೆ ಮಳೆಗಾಲ ಬರ್ತದಲ್ಲ, ಈಗ ನೀರಿನ ಕೊಯ್ಲು ಅಂದ್ರೆ ಏನಂದ್ರೆ ನಿಮ್ಗೆ ಗೊತ್ತಿದೆ, ಸಾಮಾನ್ಯವಾಗಿ ವಡವಾಟಿ ರಾಯಚೂರು ಸುತ್ತಮುತ್ತಲು ನಮಗೆ ಒಂದು 3-4 ದೊಡ್ಡ ಮಳೆಗಳು ಬರ್ತವೆ ವರ್ಷಕ್ಕೆ. ಅವು ಬಂದ್ರು ಆಗ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬರ್ತವೆ. ಹೌದಾ? ಉಳಿದ ಮಳೆಗಳು ಸಣ್ಣ ಮಳೆಗಳು ಇರ್ತವೆ. ಅವುಗಳನ್ನ ಯಾವ ಮಳೆಗಳಿಂದ ಹೆಚ್ಚು ಮಣ್ಣು ಹಾನಿ ಆಗ್ಲಾರ್ದಂಗೆ ಅಲ್ಲಿಗಲ್ಲೇ ನಾವು ಹೊಲದಲ್ಲಿ ಒಡ್ಡುಗಳು ಹಾಕ್ತಿವಲ್ಲ, ಒಡ್ಡುಗಳು ಹಾಕ್ತಿವಿ. ಆಮೇಲೆ ಸಣ್ಣ ಒಡ್ಡುಗಳ ನಡುವೆ, ಒಡ್ಡಿನ ನಡುವೆ ಸಣ್ಣ ಸಣ್ಣ ಒಡ್ಡುಗಳು ಹಾಕೋತೀವಿ. ಅಂದ್ರೆ ಆಮೇಲೆ ನಾವು ಈ ಮಾಗಿ ಉಳುಮೆ ಮಾಡ್ತೀವಿ. ಇವೆಲ್ಲವೂ ಏನಿದಾವೆ ಅಂದ್ರೆ ನೀರಿನ ಸಂರಕ್ಷಣೆ, ಮಣ್ಣಿನ ಸಂರಕ್ಷಣೆ ವಿಧಾನಗಳು. ಅವು ಮೊದಲಿಂದಲೂ ಸಂಪ್ರದಾಯಕ್ಕೂ ಮಾಡ್ಕೊಂಡ್ ಬರ್ತಾ ಇದೀವಿ. ಹೌದಾ? ಅದ್ರ ಜೊತೆಗೆ ಈಗ 4 ಎಕರೆ ಒಳಗೆ ಯಾವ ಮಣ್ಣು ಅಂತೀರಿ ನೀವು? ಕರಿ ಮಣ್ಣ ಅಥವಾ ಕೆಂಪು ಮಣ್ಣು? ಕೆಂಪು ಮಣ್ಣು. ಕೆಂಪು ಮಣ್ಣಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ, ನಾವು ಏನಾಗ ನೀರು ಜಾಸ್ತಿ ಇಳಿದು ಹೋಗ್ತದೆ. ಹೌದ್ರ? ಸೊ ಹಿಂಗಾಗಿ ನೀರು ಹರಿಯೋದು ಕಡಿಮೆ ಇರ್ತದೆ. ಸೊ ಸಾಮಾನ್ಯವಾಗಿ ಒಡ್ಡುಗಳು ಹಾಕೊಂಡು ಹೋದ್ರೆ ಒಂದು ಹೆಕ್ಟೇರಿಗೆ ಅಂದ್ರೆ 2 ಎಕರೆ 3-4 ಎಕರೆ ಅಂದ್ರೆ ನಿಮಗೆ ಎಕರೆಗೆ ಒಂದು 100 ಮೀಟರ್ ನಂಗೆ ಒಂದು ಒಡ್ಡುಗಳು ಹಾಕೊಂಡು ಹೋದ್ರೆ ಅಲ್ಲಲ್ಲಿ ಎಲ್ಲೆಲ್ಲಿ ನೀರು ಹರಿಯುತ್ತಲ್ಲ ಅದ್ರ ಅಡ್ಲಾಗಿ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು, ನಿಮ್ ನೀರು ಅಲ್ಲೇ ಸಂರಕ್ಷಣೆ ಆಗುತ್ತೆ, ಅದನ್ನ ಆಗ್ತದೆ. ಅದಕ್ಕಿಂತ ಜಾಸ್ತಿ ನೀವು ಮಳೆಗಳು ಬಂದಿದ್ರೆ ಬರ್ತದೆ ಅಂದಾಗ ಸುಮಾರಾಗಿ ಕೆಂಪು ಮಣ್ಣು ಅಂದ್ರೆ ನಿಮಗೊಂದು ಹೆಚ್ಚಿನ ನೀರು ಬೇಕು. ಅದನ್ನ ನಾವು ನಾಳೆ ದಿವಸ ಈಗ ಔಷಧಿ ಹೊಡೆಯೋದಕ್ಕಾಗ್ಲಿ ಅಥವಾ ಸಣ್ಣಾಗಿ ಈಗ ನಾವಿಂದ ನೀರಾವರಿ ಮಾಡೋಕ್ಕಾಗ್ಲಿ ಆ ಉದ್ದೇಶಕ್ಕೋಸ್ಕರ ಮಾಡೋದಾಗಿತ್ತಂದ್ರೆ ಒಂದು ಸಣ್ಣ ಪಾಂಡುಗಳು ಮಾಡಬಹುದು, ಆದ್ರೆ ಕೃಷಿ ಹೊಂಡಗಳು ಮಾಡ್ಕೋಬಹುದು. ಆದ್ರೆ ಅದ್ ಮಾಡ್ಬೇಕಾದ್ರೆ ನಿಮ್ಮ ಹೊಲ, ನಿಮ್ಮ ಮಣ್ಣು, ಆ ಮಳೆಗಳು ಸುಮಾರು ಎಷ್ಟು ಬಂದ್ರೆ ಒಂದು ಅಂದಾಜು ಮಾಡ್ತೀವಿ. ಅಂದಾಜು ಮಾಡ್ಕೊಂಡ್ಬಿಟ್ಟು ಎಷ್ಟು ಒಂದು ಸೈಜಿನ ಹೊಲ, ಸೈಜಿನ ಪಾಂಡ್ ಬೇಕು ಅನ್ನೋದು ನಿರ್ಧಾರ ಮಾಡಬಹುದು. ಅದು ಪಾಂಡ್ ಮಾಡಕ್ಕೆ ನಿಮ್ಮಲ್ಲಿ ಏನಾದ್ರು ಸಹಾಯಧನ ಸಿಗಬಹುದು ಸರ್? ಏನು ಸಹಾಯಧನ ವಿಷಯ ನರಸಿಂಹರವ್ರೆ? ಹೌದು ಸರ್. ನಿಮಗೆ NREG ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದೆಯಲ್ಲ, ಹೌದು ಸರ್, ಅಲ್ಲಿ ನಿಮಗೆ ಅನುಕೂಲತೆಗಳನ್ನು ಮಾಡಿಕೊಡ್ತಾರೆ. ಮಳೆ ನೀರಿನ ಸಂರಕ್ಷಣೆಗೆ ಸಾಕಷ್ಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯೋಜನೆಗಳಿದಾವ ಅಲ್ಲಿ. ಅದರಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸಂಪರ್ಕ ಮಾಡಿ PDO ಒಂದು ಮಾತಾಡಿ ಅವ್ರ ಜೊತೆ, ಅಲ್ಲಿ ಸಿಗುತ್ತೆ ಸರ್ ಗ್ರಾಮ ಪಂಚಾಯತ್. ಅದರಲ್ಲಿ ಇದೆ, ನಿಮಗೆ ಅನುಕೂಲತೆ ಮಾಡಿಕೊಡ್ತಾರೆ, ಮಳೆ ನೀರಿನ ಸಂರಕ್ಷಣೆಗಾಗಿ ಅನುಕೂಲತೆ ಮಾಡ್ತಾರೆ ಅಲ್ಲಿ. ಹೌದಾ ಸರ್? ವಿಶೇಷವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಸಹಾಯ ಸಿಗ್ತದೆ. ಹೌದು ಸರ್, ಸಹಾಯ ಸಿಗುತ್ತದೆ. ಅಲ್ಲಿ ಮಳೆ ನೀರಿನ ಸಂರಕ್ಷಣೆಗೆ ಸಾಕಷ್ಟು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ, ವಿಶೇಷವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ. PDO ಏನು ಗ್ರಾಮ ಪಂಚಾಯತಿ PDO ಇರ್ತಾರಲ್ರಿ, ನಿಮ್ಮ ಯಾವ್ದು ಬರ್ತದೆ ಪಂಚಾಯತಿ ನಿಮ್ದು? ಬಾಯ್ದೊಡ್ಡಿ ಪಂಚಾಯತ್ ಸರ್. ಹಾ, ಪಂಚಾಯತಿ PDO ಅವ್ರನ್ನ ಸಂಪರ್ಕ ಮಾಡ್ರಿ, ಖಂಡಿತ ನಿಮಗೆ ಸಹಾಯ ಮಾಡ್ತಾರ ಅವರು. ಒಳ್ಳೇದು ಸರ್, ಒಳ್ಳೇದು, ಒಳ್ಳೇದು, ಧನ್ಯವಾದ. ಓಕೆ ಸರ್, ಥ್ಯಾಂಕ್ ಯು ಸರ್. ಡಾಕ್ಟರ್ ಸತೀಶ್ ಕುಮಾರ್ ಅವರೇ, ಈಗ ಮುಖ್ಯವಾಗಿ ನಾವು ಕೃಷಿ ಭೂಮಿಗೆ ಬಂದಾಗ ತಾವು ಹೇಳಿದ್ರಿ, ಈಗ ಒಬ್ರು ನರಸಿಂಹರವ್ರು ಕೇಳಿದ್ರು, ನಮ್ದು ಕೆಂಪು ಭೂಮಿ ಇದೆ, ನೀವು ಒಡ್ ಹಾಕ್ಲಿಕ್ಕೆ ಹೇಳಿದ್ರಿ, ಎಕ್ಸಸ್ ನೀರು, ನೀವು ಒಂದು ಕೃಷಿ ಹೊಂಡ ಮಾಡ್ಕೋರಿ ಅಂತ ಹೇಳಿದ್ರು. ಕೃಷಿ ಹೊಂಡ ವಿಶೇಷವಾಗಿ ಕೆಂಪು ಭೂಮಿ ಇರುತ್ತೆ, ಕೆಂಪು ಭೂಮಿಯಲ್ಲಿ ಕೃಷಿ ಹೊಂಡ ಮಾಡಿದಾಗ ನೀರು ಆ ಕೃಷಿ ಹೊಂಡದಲ್ಲಿ ಉಳಿತದಂತೀರ, ಹೇಗೆ? ಅಲ್ಲ, ಹಾ, ಅದೊಂದು ಏನ ಅದೇ ಹೇಳಿದ್ನಲ್ಲ, ಕೆಂಪು ಭೂಮಿ ಅಂತ ಭೂಮಿಯಲ್ಲಿ ಹೋಗುತ್ತೆ, ಅದು ಲಾಭನೇ ರೈತರಿಗೆ ಆಗೋದು, ಲಾಭವಾಗಿರ್ತದೆ. ಸಾಮಾನ್ಯವಾಗಿ ಅಂತಲ್ಲಿ ಏನಾಗ್ತದೆ ಅಂದ್ರೆ, ನಾವು ಸಾಮಾನ್ಯವಾಗಿ ಕರಿ ಭೂಮಿಯಲ್ಲಿ ಜಾಸ್ತಿ ನೀರು ಉತ್ಪತ್ತಿ ಆಗ್ತದೆ, ನೀರು ಹರಿಯೋದು ಉಪಯೋಗ ಆಗ್ತದೆ, ವೇಸ್ಟ್ ಆಗಬಾರ್ದು ಅನ್ನೋಕ್ಕೋಸ್ಕರ ಅದನ್ನು ಸಂಗ್ರಹಣೆ ಜಾಸ್ತಿ ಮಾಡ್ಬೋದು. ಕೆಂಪು ಭೂಮಿ ಆಮೇಲೆ ಹೆಚ್ಚು ಉಸುಕಿನ ಭೂಮಿಯಲ್ಲಿ ಕಡಿಮೆ ಸಂಗ್ರಹ ಆಗ್ತದೆ, ಅದಕ್ಕೋಸ್ಕರ ನೋಡಿ ಮಾಡ್ಕೋಬೇಕು ಉಸುಕಿನ ಭೂಮಿ ಆದರೆ. ಎರಡನೇ ಪಾಯಿಂಟ್ ಇನ್ನೊಂದು ಏನು ಹೇಳಿ ಬಯಸ್ತೀನಿ ಅಂದರೆ, ನಮಗೆ ಈಗ ಸುತ್ತಮುತ್ತಲ ಗುಡ್ಡಗಳಿದ್ರೆ, ಮಣ್ಣಿನ ಗುಡ್ಡಗಳು, ಒಂದು ಒಂದು ಕರೆ ಇದೆ. ಹಲೋ, ಹಲೋ, ಹಲೋ, ಕರೆ ಕಟ್ ಆಗಿದೆ ಅನ್ಸುತ್ತೆ. ಈಗ ಮಣ್ಣಿನ ಗುಡ್ಡಗಳೇನಿದಾವಲ್ಲ, ಈ ಮಣ್ಣಿನ ಗುಡ್ಡ ಇರ್ಬೋದು, ಕಲ್ಲಿನ ಗುಡ್ಡಗಳು ಇರ್ಬೋದು, ಅವು ಹೇಗೆ ನಮಗೆ ಈ ಸಹಾಯ ಮಾಡ್ತದೆ ಅಂದರೆ, ಮಳೆ ಬಿದ್ದಾಗ ಈ ಕಲ್ಲಿನ ಗುಡ್ಡಗಳು, ಎಸ್ಪೆಷಲಿ ರಾಯಚೂರು ಅಂತಲ್ಲೆಲ್ಲ ಕಲ್ಲಿನ ಗುಡ್ಡಗಳೇ ಜಾಸ್ತಿ, ಕಲ್ಲಿನ ಇರುತ್ತೆ, ಅವೇನಾಗ್ತದೆ ರಭಸದಿಂದ ನೀರು ಹರಿದ್ಬಾರ್ದು ಹೋಗ್ತಾ ಇರ್ತದೆ, ಅದನ್ನು ನಾವು ಡೈವರ್ಷನ್ ಮಾಡಿಕೊಂಡು ಅದನ್ನ ನೀರನ್ನು ಸಂಗ್ರಹಣೆ ಮಾಡಬಹುದು. ಅದನ್ನ ನಾವು ಈಗೇನಂತೀವಿ, ನಾವು ಗೋಕಟ್ಟೆಗಳು ಮಾಡ್ಕೊಳ್ಳೋಕೆ ಅಂದ್ರೆ, ಈಗ ಒಂದು ಏನಾದ್ರು ಕಾನ್ಸೆಪ್ಟ್ ಅಂದ್ರೆ, ಬರೀ ನನ್ನ ಹೊಲ, ನನಗೆ ಅರ್ಧ ಎಕರೆ ಇದೆ, ಅಲ್ಲ ನನಗೊಂದು ಪಾಂಡ್ ಬೇಕು, ಆ ಥರ ಅಲ್ಲ, ಅದು ಉಪಯೋಗದ ಮೇಲೆ ಹೋಗ್ತದೆ. ಹೀಗಾಗಿ ಇದು ಸಾಮಾನ್ಯವಾಗಿ ಏನು ನೀರಿನ ವಿಷಯ ಬಂದಾಗ ಇದು ಸಮುದಾಯಕವಾಗಿ ಜವಾಬ್ದಾರಿಯಿಂದ ಮಾಡಬೇಕಾಗ್ತದೆ. ಸೊ ಹಂಗಾಗಿ ನಾವು ಎಲ್ಲೆಲ್ಲಿ ನೀರು ಉತ್ಪಾದನೆ ಜಾಸ್ತಿ ಆಗ್ತದೋ, ಬಿದ್ದ ಮೇಲೆ ಮಳೆ, ಅದು ಮೂರೋ ನಾಲ್ಕು ಮಳೆಗಳು ಬರ್ತವೆ, ಆ ಸಮಯದಲ್ಲಿ ನೀರು ಇಳಿಲಿಕ್ಕೆ ಆಗ್ಲಿಕ್ಕಿಲ್ಲ, ಅಂತ ಟೈಮಲ್ಲಿ ಏನ್ ನಾವೇನ್ ಮಾಡೋದು, ಈಗ ಗೋಕಟ್ಟೆಗಳನ್ನ ಅಂತ ಮಾಡಿದಾಗ ಅದನ್ನ ಮತ್ತೆ ನಾವು ಈಗ ನಾವು ಸರ್ಕಾರ ಏನು ಯೋಜನೆ ಮಾಡ್ತಾ ಇದ್ರೆ, ಅಂತ ಮಳೆ ಗೋಕಟ್ಟೆಗಳಂತ ಜಾಸ್ತಿ ಮಾಡ್ತಾ ಇದಾವೆ, ಅಲ್ಲಿ ನೀರು ಸಂಗ್ರಹಣೆ ಆಗ್ತದೆ, ಎಕ್ಸ್ಟ್ರಾ ನೀರು ಬಂದಿದ್ದು ಈ ಗುಡ್ಡಗಳಿಂದ ಬರೋದು, ಅದನ್ನ ಮಾಡಿದನ್ನ ನೀರನ್ನ ಮರು ಅದನ್ನ ಏನ್ ಮಾಡ್ಬೋದು, ಈಗೆಲ್ಲ ಪಂಪ್ಗಳಾದ್ರೂ ಈಗ ನಾವು ಹೇಳೋದು ಸೋಲಾರ್ ಪಂಪ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಮೈಕ್ರೋ ಕರೆ ಇದೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಅಲ್ಕೆ ತಾಲೂಕು ಸರ್, ಹಾಲಾಪುರ. ಹೇಳಿ, ನಿಮ್ಮ ಮಳೆ ನೀರಿನ ಸಂರಕ್ಷಣೆ ಬಗ್ಗೆ ಕಾರ್ಯಕ್ರಮ, ನಿಮ್ಗೆ ಏನು ಮಾಹಿತಿ ಬೇಕಾಗಿದೆ ಕೇಳಿ. ಈಗ ನಮ್ದೊಂದು ಗಾಣದ ತಗ್ಗ ಐತಿ ಸರ, ಅದಕ್ಕೆ ತಾಡ್ಪಲ್ ಹಾಕಿದ್ರೆ ಬೇಸ್ ಏನ್ರಿ ಸರ್? ಈಗ ದಪ್ಪನ ತಾಡ್ಪಲ್ ಅಂತಾರ, ಸಣ್ಣ ತಾಡ್ಪ. ಈ ಕೃಷಿ ಹೊಂಡ ಮಾಡೈತಿ ನಮ್ದು, ತಾಡ್ಪಲ್ ಏನಾರ ಬೇಕೇನ್ ಸರ? ಈಗ ನೀವು ಈಗ ಈಗ ನೀವು ಉಸುಕು ಭೂಮಿ ಇತ್ತು ಅಂದ್ರೆ, ಉಸುಕು ಭೂಮಿ ಇತ್ತು ಅಂದ್ರೆ ನೀರು ಇಳಿದೋಗ್ತಿರ್ತದೆ, ನಿಲ್ಲಲ್ಲ. ಹಾ, ಅಂತ ಸಮಯದಲ್ಲಿ ತಾಡ್ಪಲ್ ಬೇಕಾಗ್ತದೆ. ಬಟ್ ಆದ್ರೆ ನೀವು ಸಣ್ಣ ಒಂದು ಮಾಡೋದಾದ್ರೆ, ಸಣ್ಣ ಪ್ರಮಾಣದಲ್ಲಿ ಮಾಡೋದಾದ್ರೆ ತಾಡ್ಪಲ್ ಕಾಸ್ಟೇ ಜಾಸ್ತಿ ಆಗುತ್ತೆ ನಿಮಗೆ. ಹೌದಾ? ಅದಕ್ಕೆ ಅದ್ರ ಬದ್ಲಿ ಒಂದ್ ನಿಮಿಷ, ಅದಕ್ಕೆ ಬದ್ಲಿ ಏನ್ ಮಾಡ್ಬೋದು ನೀವು ಅಂದ್ರೆ, ಏನು ಒಂದು ಏನು ಒಂದು ಕೃಷಿ ಹೊಂಡ ಮಾಡಿರ್ತಿರಲ್ಲ, ಅದ್ರ ಕೆಳಗೆ ಜಾಯಿಂಟ್ ಏನಿರುತ್ತಲ್ಲ ಕೆಳಗಿಂದು ಅಂದ್ರೆ ಮೂಲೆಗಳಲ್ಲಿ, ಅಲ್ಲಿ ಕರಿಮಣ್ಣ ಒತ್ತುಕೊಂಡ್ಬಿಡಿ. ಕರಿಮಣ್ಣ ಅಂದ್ರೆ ಈ ಬಾರಿ ಜೇಡಿ ಕಪ್ಪು ಮಣ್ಣು ಇರ್ತಲ್ಲ, ಅದನ್ನ ಒತ್ತಿದ್ರೆ ಕರಿಮಣ್ಣು ಹಾಕ್ಬೇಕಂತ ಮೇಲ್ಮೇ ಅಲ್ಲ, ಕೆಳಗಿನ ಅಂಗಳ, ಕೆಳಗಿನ ಅಂಗಳಕ್ಕೆ, ಅಂಗಳಕ್ಕೆ ಸೈಡಿಗೆ ಕೆಳಗೇನಿದೆಯಲ್ಲ ಅಲ್ಲಿ ಕರಿಮಣ್ಣು ಒತ್ತುಕೊಂಡ್ರೆ ನಿಮ್ಗೆ ಒಂದು 60% ನೀರು ದಾಟಿಕೊಂಡು ಹೋಗೋದು ತಪ್ಪುತ್ತದೆ, ನಿಮ್ಗೆ ಉಳಿತದೆ. ಹಲೋ ಹೇಳಿ ಏನಂದ್ರಿ? ಕರ್ಲ ಮಣ್ಣೆ ಕರ್ಲ ಅಂತ ಇಲ್ಲ, ಕರಿಮಣ್ಣೆ ಕರಿಮಣ್ಣೆ ಅದೇನಾಗುತ್ತೆ, ಜಿಗಿ ಜೇಡಿ ಇರ್ತಲ್ಲ ಸಾಮಾನ್ಯ ಇದೆ ಕರಿಮಣ್ಣು ಇರ್ತಲ್ಲ, ಅದನ್ನ ಕೆಳಗೆ ಒತ್ತಿ ಬಿಟ್ರೆ ಸುತ್ತಲೂ ಏನ ಜಾಯಿಂಟ್ ಏನ್ ಬರ್ತಲ್ಲ ಕೆಳಗಿನ ಅಂಗಳಕ್ಕೆ, ನಾವೇನು ಕೃಷಿ ಹೊಂಡದ ಅಂಗಳ ಇರ್ತಲ್ಲ ಅದು ಸೈಡಿಗೆ ಒಂದ್ ಸ್ವಲ್ಪ ದಿಮ್ಮನಾಗ ಹಾಕಿ ಒತ್ತಿ ಬಿಟ್ರಿ ಅಂದ್ರೆ ನೀರ್ ನಿಂತುಕೊಳ್ಳುತ್ತದೆ. ಅಲ್ಲ, ಇವರೇ ಈಗ ನಿಮ್ಗೆ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆಯಲ್ಲಿ ಈ ಒಂದು ಕೃಷಿ ಹೊಂಡ ಮಾಡ್ತಾ ಇದ್ರೆ ಅದಕ್ಕೆ ಅನುಕೂಲತೆಯನ್ನು ಮಾಡಿಕೊಡ್ತಾರೆ, ತಾಡಪಾಲು ವ್ಯವಸ್ಥೆನೂ ಇದೆ, ಅದಕ್ಕೆಲ್ಲ ಇದೆ. ಬಟ್ ನಾನು ಸುಮಾರು ಸ್ವಲ್ಪ ದೊಡ್ಡದಾಗಿದ್ರೆ ಅದು ಲಾಭ ಜಾಸ್ತಿ ಆಗ್ತದೆ, ಇಲ್ಲಾಂದ್ರೆ ಅದು ಇದಾಗಲ್ಲ. ಬಟ್ ಇದು ನಾನು ಹೇಳ್ತಿರೋದು ಬಹಳ ಕಡಿಮೆ ಖರ್ಚಿನಲ್ಲಿ ಬಹಳ ಇದರಲ್ಲಿ ಉಪಯೋಗ ಮಾಡ್ಕೋಬಹುದು. ಹೌದೌದು, ಕಪ್ಪು ಮಣ್ಣನ್ನು ತಲಕ್ಕೆ ಹಾಕಿ ಪಿಚ್ಚಿಂಗ್ ಮಾಡ್ತಾರಲ್ರಿ ಸಾಹೇಬ್ರ, ಕಲ್ಲಿಂದ ಸಿಮೆಂಟ್ ನೋಡ್ರಿ, ಸಿಮೆಂಟ್ ಏನಾಗ್ತದೆ ಕಾಸ್ಟ್ಲಿ ಆಗ್ತದೆ ನಿಮಗೆ ಸಿಮೆಂಟ್ ಇನ್ ಮಾಡೋದ್ರೆ ಕಲ್ಲುಗಳನ್ನು ತರಬೇಕು ಮತ್ತೆ ನನಗೇನಂದ್ರೆ ನೀವು ಇರೋ ಬರೋ ನೀರನ್ನ ನಮಗೆ ಕಡಿಮೆ ವೆಚ್ಚದಲ್ಲಿ ಅದು ದಕ್ಕಿದ್ರೆ ನಮಗೆ ಮುಂದೆ ಲಾಭ ಇದಾಗ್ತದೆ, ಇಲ್ಲದ್ರೆ ಇನ್ವೆಸ್ಟ್ಮೆಂಟೇ ಬಹಳ ಆಗುತ್ತೆ ನಿಮಗೆ. ಕಾರ್ಯಕ್ರಮ ಕೊನೆಗೆ ನಂಬರ್ ಹೇಳ್ತೀವಿ, ಕರೆ ಮಾಡಿದ ತಮಗೆ ನಮಸ್ಕಾರ. ಸರ್, ಈಗ ಸಾಮಾನ್ಯವಾಗಿ ಈಗ ರೈತರು ಕೇಳಿದಾಗೆ ಸಣ್ಣ ಸಣ್ಣ ರೈತರು ಹೇಳ್ತಾರೆ ಬಹಳಷ್ಟು ಎಲ್ಲ ನಾವು ಕ್ಷೇತ್ರ ಮಟ್ಟದಲ್ಲಿ ಹೋದಾಗ ಸರ್ ಕೃಷಿ ಹೊಂಡ ಮಾಡಿದೀವ್ರಿ, ಮಾಡಿ ಉಪಯೋಗ ಇಲ್ದಂಗ ಆಗ್ಬಿಡ್ತು, ನೀರು ನಿಂದ್ರದ ಸರ ಮರದಿವ್ಸ ನೋಡಿದ್ರೆ ಒಂದ್ ಹನಿ ನೀರು ಇರೋದಿಲ್ಲ ಅಂತಾರೆ. ನಾನು ಹೇಳಿದ್ನಲ್ಲ, ಅವ್ರಿಗೆ ಏನಂತ ಗೊತ್ತಾ, ಎಲ್ಲ ಬಿಡ್ರಿ ಭೂಮಿ ಒಳಗೆ ಹೋಗತ್ತ, ಎಲ್ಲರಿಗೆ ಅನುಕೂಲ, ನಮಗೂ ಅನುಕೂಲ ಆಗಬೇಕಲ್ಲ ಸರ್, ಬೇರೆದವ್ರಿಗೆ ಬೇರೆ ಚಾರ್ಜ್ ನಮ್ಮಲ್ಲಿ ಅವ್ರಿಗೆ ಒಣ ಬೇಸಾಯ ರೈತರು, ಬೋರು ಇರಲ್ಲ ಅವ್ರದ್ದು, ಮಾವಿನ ಇರಲ್ಲ. ನೀವ್ ಹೇಳಿದ್ ಒಂದ್ಸರಿ ನಾವೇ ಅಲ್ಲ, ನೀರು ನಮ್ಮ ಭೂಮಿ ಆಗ್ಲಿ ಮಳೆ ಆಗ್ಲಿ ಸಿಸ್ಟಮ್ ಆಗ್ಲಿ ಅದ್ರ ಪಾಡಿಗೆ ಅದ್ರ ಜವಾಬ್ದಾರಿ ತಗೊಳುತ್ತೆ. ನಮಗೆ ಬೇಕಾಗಿದ್ದಾಗ ನಾವೇನ್ ಮಾಡ್ಬೇಕಾಗ್ ನೀವ್ ಹೇಳಿದಂಗೆ, ಎಲ್ಲಾ ಕಡೆ ಕೃಷಿ ಹೊಂಡಗಳು ಸೂಟಬಲ್ ಅಲ್ಲ, ಸರಿ ಹೋಗಲ್ಲಿಕ್ಲಿಗೆ ನಾವು ನೋಡ್ಕೋಬೇಕಾಗ್ತದೆ. ಈಗ ನಾವು ಬರೇ ಒಂದು ಅರ್ಧ ಎಕರೆ ಕಾಲ ಎಕರೆ ಒಳಗೆ ನಾನು ಎಲ್ಲವನ್ನೂ ಮಾಡಿಕೊಡೋದನ್ನ ಆಗ್ಲಿಕ್ಕಿಲ್ಲ, ಹೌದಾ? ಆಮೇಲೆ ಎರಡನೇ ಪಾಯಿಂಟ್ ಏನಂದ್ರೆ, ಎದುರಾಗೂ ಉಸುಕು ಭೂಮಿ ಒಳಗೆ ಇನ್ನೊಂದು ನಾನು ಆಗ್ಲೇ ನಿಮ್ಗೊಂದು ಹೇಳ್ತಿದ್ದೆ, ಈಗ ಗುಡ್ಡಗಳಿದಾವೆ ಅಂತ. ಈಗ ಗುಡ್ಡಗಳು ಎತ್ತರ ಕಲ್ಲಿನ ಗುಡ್ಡಗಳು ಇರ್ಬೋದು, ಮಣ್ಣಿನ ಗುಡ್ಡಗಳು ಇರ್ಬೋದು, ಮಣ್ಣಿನ ಗುಡ್ಡ ನಮ್ಮ ಸುತ್ತಮುತ್ತಲು ಇದಾವೆ ಅಂದ್ರೆ ಅದೊಂದು ವರದಾನ. ಯಾಕೆ ಹೇಳ್ತೀನಿ ಅಂದ್ರೆ, ನೀರನ್ನ ನಾವೇನ್ ಮಳೆಗಾಲದಲ್ಲಿ ಏನಾಗ್ತವೆ, ಈಗ ಮಳೆ ರಭಸದಿಂದ ಮಳೆ ಬರ್ತವೆ, ಅವು ಬರಬೇಕು, ಜಿನಿ ಜಿನಿ ಮಳೆಗಳು ಬರಬೇಕು. ನಮ್ಮ ಜಾಣತನ ಏನು ಅಂದ್ರೆ, ಜಿನಿ ಜಿನಗ ಮಳೆಗಳನ್ನ ದೊಡ್ಡ ಮಳೆಗಳನ್ನ ಯಾವ ರೀತಿ ನಮ್ಮ ಲಾಭಕ್ಕೆ ಸರಿಯಾಗಿ ಉಪಯೋಗ ಮಾಡ್ಕೋತೀವಿ ಅನ್ನೋದು ನಮ್ಗೆ ಅವಲಂಬನೆ ಆಗಿರ್ತದೆ. ಸೊ ಈಗ ದೊಡ್ಡ ಮಳೆಗಳು ಏನಾಗ್ತವೆ ಅಂದ್ರೆ, ಕಲ್ಲಿನ ಗುಡ್ಡಗಳಾದ್ರೆ ಹಬ್ಬ ಹರಿದು ಹೋಗ್ತಿರ್ತದೆ. ನಾನು ಆಗ್ಲಿ ಹೇಳ್ದಂಗೆ ನಿಮ್ಗೆ ಅದನ್ನೇನ್ ಮಾಡ್ಬೋದು, ಡೈವರ್ಷನ್ ಮಾಡ್ಕೋಬಹುದು, ಕೆಳಗೆ ಗುಡ್ಡ ತಳಭಾಗದ ಡೈವರ್ಷನ್ ಮಾಡಿ ಗೋಕಟ್ಟೆಗಳನ್ನ ಮಾಡ್ಕೊಂಡ್ರೆ ಅವು ಸಮುದಾಯಕವಾಗಿ. ಈಗ ಸಣ್ಣ ರೈತರು ಇರ್ತಾರೆ, ಸಣ್ಣ ರೈತರು 4 ಎಕರೆ ಭೂಮಿ ಇರುತ್ತೆ, ನೀರು ಬಹಳಷ್ಟು ಭೂಮಿಯಲ್ಲಿ ಬರ್ತಿರ್ತತಾತ, ಬಂದು ಕೃಷಿ ಹೊಂಡ ಮಾಡ್ಕೋತಾನೆ, ಅದು ಕೆಂಪು ಭೂಮಿ ನೀರು ಹಿಂಗ್ ಹೋಗ್ಬಿಡುತ್ತೆ, ಅದಕ್ಕೆ ಏನ್ ಬೇಕಂತಂದ್ರೆ ಸಿಂಪರಣೆ ಮಾಡ್ಲಿಕ್ಕೆ, ದನಗಳ ಕುಡ್ಲಿಕ್ಕೆ, ನೀರಾವರಿ ಬೇಡ ನನಗೆ, ನೀರು ಬೇಕು, ಅದನ್ನ ಹೆಂಗ ಹೆಂಗ ನಾನು ಶೇಖರಣೆ ಆಗತ್ತೆ, ಆದ್ರೆ ನೀರು ನನಗೆ ಸಿಗೋದಿಲ್ಲ, ಭೂಮಿಯಲ್ಲಿ ಒಳಗೆ ಹೋಗ್ಬಿಡತ್ತಂತಾರೆ. ಇಂತಹ ಸಂದರ್ಭದಲ್ಲಿ ತಾವು ಹೇಳಿದ್ರಿ, ಈಗ ಒಬ್ಬ ರೈತರು ಕರೆ ಮಾಡಿ ತಾಡಪಾಲು ಹಾಕಬಹುದಾ ಹೇಗಂತೇಳಿ? ತಾಡಪಾಲು ಕಾಸ್ಟ್ಲಿ ಆಗ್ತದೆ, ಎಲ್ಲಾ ಕಡೆ ಫಿಸಿಬಲ್ ಆಗ್ಲಿಕ್ಕಿಲ್ಲ, ಆಗೋದಿಲ್ಲ. ಹಾಗಾಗಿ ಕರಿಮಣ್ಣು ಉಪಯೋಗ ಮಾಡಬಹುದು, ಕರಿಮಣ್ಣು ಸುತ್ತರದು ಕರಿಮಣ್ಣು ಹಾಕಿ ಹಾಕಿ ಆತರ ಮಾಡ್ಕೋಬಹುದು. ಹಾಗೆ ಒಂದ್ 2 ಟ್ರ್ಯಾಕ್ಟರ್ ಲೋಡ್ ತಂದು 1 ಟ್ರ್ಯಾಕ್ಟರ್ ಲೋಡ್ ತಂದು ಈವನ್ ಫುಲ್ ಅಂಗಳಕ್ಕೇನು ಬೇಕಿಲ್ಲ, ಆ ದಂಡೆಗೆ ಏನ್ ಬರ್ತಾ, ಕೆಳ ಅಂಗಳದ ದಂಡೆ ಏನಿದೆಯಲ್ಲ ಆ ಸುತ್ತಲೂ ಒತ್ತಿ ಬಿಟ್ರೆ ತಾನೇ ಸ್ವಲ್ಪ ಕಡಿಮೆ 60-70% ಇಳಿಯೋದು ಕಡಿಮೆ. ಅಂದ್ರೆ ಮಳೆ ನೀರಿನ ಸಂರಕ್ಷಣೆ ಮಾಡುವುದು, ರೈತರಿಗೆ ಮಳೆ ನೀರಿನ ಕೊಯ್ಲು ಬಹಳಷ್ಟು ಚೀಪ್ ಆಗಿ ಮಾಡ್ಕೋಬೇಕು. ಅಂದ್ರೆ ಚೀಪ್ ವಿಧಾನಗಳು ಅಂದ್ರೆ ಕಡಿಮೆ ಖರ್ಚಿನ ವಿಧಾನಗಳ ಬಗ್ಗೆ ಹೇಳ್ತಿರ್ತಾವೆ, ಕಡಿಮೆ ಖರ್ಚಿನ ವಿಧಾನ, ಕಡಿಮೆ ಖರ್ಚು. ಆಮೇಲೆ ಇನ್ನೊಂದು ಹೇಳಿದ್ನಲ್ಲ, ಈಗ ಇನ್ನೊಂದು ಹೇಳಿದ್ನಲ್ಲ, ಈ ಗುಡ್ಡಗಳಿಂದ ಈಗ ನಾನು ಎಷ್ಟೋ ಸಲ ನೋಡ್ತಾ ಇದ್ದೀನಿ, ಈಗ ಸಣ್ಣ ಸಣ್ಣ ತೋಡಬಾವಿ ಮಾಡ್ತಿರ್ತಾರೆ, ತೋಡಬಾವಿ ಈಗ ನಿಮ್ಗೆ ಸುತ್ತಲೂ ಗುಡ್ಡಗಳಿತ್ತು ಅಂದ್ರೆ, ತೋಡ ಉಸುಕು ಮಣ್ಣು ಇತ್ತು ಅಂದ್ರೆ ತೋಡಬಾವಿ ಬಹಳ ಶ್ರೇಷ್ಠ. ಯಾಕೆಂದ್ರೆ ನೀರು ನಿಮ್ಗೆ ಮೇಲಿಂದ ಕೆಳಗೆ ಸ್ಲೋ ಇಳಿಜಾರಿತ್ತು ಅಂದ್ರೆ ನಿಮ್ಗೆ ಜಿನುಗ್ತಾ ಇರ್ತದೆ, ಅದನ್ನ ನೀವು ತಗೋಬಹುದು, ಜಾಣತನದ ಉಪಯೋಗ ಮಾಡಬಹುದು. ನಾನೇನು ರೈತರಿಗೆ ಹೇಳಬಯಸ್ತೀನಿ ಅಂದ್ರೆ, ನಮ್ಮ ಸುತ್ತಮುತ್ತಲು ಹೊಲಗಳಾಗ್ಲಿ, ನಮ್ದೊಂದೇ ಒಂದು ಹೇಳ್ತಿಲ್ಲ ನಾನು, ಹೊಲ ಸುತ್ತಮುತ್ತಲು ಹೊಲ ಉಳಿದ ಟೆರೇನ್ ಅಂತೀವಲ್ಲ, ಎಲ್ಲಿಂದ ಯಾವ ತರ ಸುತ್ತಮುತ್ತಲಿನ ಪರಿಸರ ಆಗಿದೆ ಅದನ್ನ ನೋಡಿಕೊಂಡು ನಾವು ಸೂಕ್ತವಾದ ವಿಧಾನ ಅಳವಡಿಕೆ ಮಾಡೋದು ಒಳ್ಳೇದು. ಇನ್ನ ಮುಖ್ಯವಾಗಿ ಕೃಷಿ ಹೊಂಡಗಳಿಗೆ ವಿಶೇಷವಾಗಿ ಬಂದಾಗ ಸಾಕಷ್ಟು ನಮ್ಮ ಪ್ರಧಾನಮಂತ್ರಿಗಳು ಸಾಕಷ್ಟು ಮಾತು ಕೊಡ್ತಾರೆ, ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತಕ್ಕಂಥದ್ದು ಬಹಳಷ್ಟು ಬರ್ತದೆ. ನೀರು ಪ್ರತಿ ಮಳೆ ಹನಿ ನೀರು ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಕೊಳ್ಳಿ, ನೀರು ವೇಸ್ಟ್ ಮಾಡಬೇಡ ಅಂತಕ್ಕಂಥದ್ದು ಸಾಕಷ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈಗಾಗಲೇ ಯೋಜನೆಗಳನ್ನ ತರ್ತಾ ಇದೆ ಮಳೆ ನೀರಿನ ಕೊಯ್ಲು, ಮಳೆ ನೀರಿನ ಸಂರಕ್ಷಣೆ ಬಗ್ಗೆ. ತಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಏನಾದರೂ ಮಾಡೆಲ್ಗಳನ್ನು, ಈಗ ಒಂದು 10 ಎಕರೆ ಭೂಮಿದಲ್ಲಿ ಇಂಥದ್ದೊಂದು ಮಾಡೆಲ್ ಮಾಡಿದರೆ ಸಕ್ಸಸ್ ಆಗತ್ತೆ ನಿಮ್ಮದು, ಮಳೆ ನೀರೆಲ್ಲ ಸಂಗ್ರಹ ಮಾಡ್ಬೋದು, ಒಬ್ಬ ರೈತ ಅಥವಾ ಪಟ್ಟಣದಲ್ಲಿದ್ದಂಥ ಮನೆ ಮೇಲಿನ ಬಿದ್ದಂಥ ಚಾವಣಿ ಮೇಲೆ ಬಿದ್ದಂಥ ನೀರನ್ನು ಸಂರಕ್ಷಣೆ ಮಾಡಲಿಕ್ಕೆ ಮಾಡೆಲ್ಗಳನ್ನ ಯಾರು ಡೆವಲಪ್ ಮಾಡಿದ್ದಾರೆ ಹೇಗೆ ನಿಮ್ಮಲ್ಲಿ? ಮಾಡ್ತಾ ಇದ್ದೀವಿ, ಅದು ಮಾಡಿದ್ದೀವಿ ನಾವು. ಎರಡನೇದಾಗಿ ನೀವು ಹೇಳ್ದಂಗೆ ಇಲ್ಲಿ ನಾವು ಈಗ ಕರ್ನಾಟಕ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯಗಳು ಸೇರಿಕೊಂಡು ಈಗ ಬಹಳ ಮಹತ್ವವಾದ ಹೆಜ್ಜೆಗಳನ್ನ ಇಟ್ಟಿದ್ದೀವಿ ಅವ್ರಿಗೆ. ಒಂದನೇದು ಹೇಳಿದ್ನಲ್ಲ, ಪ್ರತಿಯೊಂದು ಹೊಲದ ಒಂದು ನಾವು ಅಪ್ಡೇಷನ್ ತಗೋತಾ ಇದ್ದೀವಿ, ಅಂದರೆ ಇನ್ವೆಂಟ್ರಿ ಅಂತೀವಿ, ಅಂದರೆ ಎಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡ್ತೀವಿ. ಎರಡನೇ ಪಾಯಿಂಟ್, ಈಗ ನಾವು ಏನು ಮಾಡ್ತೀವಿ, ಈಗ ಲಿಂಗಸೂರು ತಾಲೂಕಲ್ಲಿ ಒಂದು ಕಂಪ್ಲೀಟ್ 6,000 ಹೆಕ್ಟೇರ್ ಇರೋ ಪ್ರದೇಶನ ತಗೊಂಡಿದ್ವಿ, ಒಂದು ವಾಟರ್ ಶೆಡ್ ಜಲಾನಯನ ಪ್ರದೇಶ ಅಭಿವೃದ್ಧಿ ಮಾಡೋಕ್ಕಾಗಿ. ಅದನ್ನು ಯಾವ ಥರ ಕಡಿಮೆ ವೆಚ್ಚದಲ್ಲಿ ಅಥವಾ ರೈತರಿಗೆ ಅನುಕೂಲ ಆಗೋಗೆ ಅತ್ಯಂತ ವೈಜ್ಞಾನಿಕವಾಗಿ ಯಾವ ಥರ ಮಾಡ್ಬೋದು ಅನ್ನೋದ ಒಂದು ಮಾದರಿನೇ ಮಾಡ್ತಾ ಇದ್ದೀವಿ. 6,000 ಅದು ಕೃಷಿ ಇಲಾಖೆ ಹಾಗೂ ಸರ್ಕಾರ ಹಾಗೂ ಹಲವು ಸಂಘ ಸಂಸ್ಥೆಗಳು ವಿಶ್ವವಿದ್ಯಾಲಯ ಸೇರಿಕೊಂಡು ಆ ರೀತಿ ಒಂದು ಮಾಡ್ತಾ ಇದೀವಿ. ಇದು ಪ್ರತಿ ಒಂದು ಜಿಲ್ಲೆಲ್ಲೂ ಒಂದು ಮಾಡ್ತಾ ಇದೀವಿ ನಾವು. ಇದರ ನೆಕ್ಸ್ಟ್ ಪರಿಣಾಮನ ಎಲ್ಲವನ್ನೂ ಬೇರೆ ಬೇರೆ ಇದಕ್ಕೂ ಮಾಡ್ತಾ ಇದೀವಿ. ಇದರ ಮುಖ್ಯ ಉದ್ದೇಶ ಏನಂದರೆ, ಕಡಿಮೆ ವೆಚ್ಚದಲ್ಲಿ ಹಾಗೂ ಸೂಕ್ತವಾದ ವಿಧಾನಗಳನ್ನು ಹೇಗೆ ಅಳವಡಿಕೆ ಮಾಡ್ಕೋಬೇಕು, ಹೇಗೆ ಅದನ್ನು ಲಾಭವನ್ನು ಪಡಿಬೇಕು ಅನ್ನೋದು. ಒಂದು ಕರೆ ಇದೆ ಸರ್. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಇಲ್ಲಿ ದೇವದುರ್ಗ ತಾಲೂಕು ಚಿಂಚೋಡಿ ಅಂತ ಹಳ್ಳಿಯಿಂದ ಮಾತಾಡ್ತಾ ಸರ್. ಲಕ್ಕಪ್ಪಗೌಡ ತೋಟದ ಮನೆ ಚಿಂಚೋಡಿ ಅಂತ ನಾನು ಸರ್. ಲಕ್ಕಪ್ಪಗೌಡ್ರೆ, ಕೇಳಿ ಪ್ರಶ್ನೆಯನ್ನ, ಮಳೆ ನೀರಿನ ಒಂದು ಕೊಯ್ಲು ಬಗ್ಗೆ, ಮಳೆ ನೀರಿನ ಸಂರಕ್ಷಣೆ ಕೊಯ್ಲು ಬಗ್ಗೆ ನಡೆದಿದೆ ಕಾರ್ಯಕ್ರಮ, ನಿಮ್ಮ ಪ್ರಶ್ನೆಯನ್ನ ಕೇಳಿ ಗೌಡ್ರೆ. ಸರ್, ಈಗ ಮಳೆ ದೊಡ್ಡ ಮಳೆ ಆತವಲ್ಲ ಸರ್, ಈ ಮಳೆ ಆತವಾ, ಈಗ ಇಳಿಜಾರುಗಳಲ್ಲಿ ನೀರು ಕೊಚ್ಚಿಗೆಚ್ಚಾಗಿ ಹೊಲ್ದಲ್ಲ ಸ್ವಲ್ಪ ನಲಕ್ ಬಿದ್ದು ಬಿಡ್ತಾವ, ತೆಗ್ಗು ಒಡ್ ಹರ್ಕೊಂಡ್ ಹೋಗ್ತಾವ, ತೆಗ್ ಒಡ್ ಹರ್ಕೊಂಡ್ ಹೋಗ್ತಾವ. ಆ ನಂತರ ಮಳೆ ಬಂದು ಒಂದ್ ತಲೆ ನೀರ್ ನಿಂತ ಅಲ್ಲಿ ಭೂಮಿ ಅದು ಪೂರ್ ಇದಾಗ್ಬಿಡ್ತದೆ, ನೀರಿನ ಅಂಶ ಜಾಸ್ತಿ ಆಗಿ. ಅದಕ್ಕೆ ಸರ್ ಏನ್ ಮಾಡ್ಬೇಕು ಅದಕ್ಕೆ ನಾವು? ಈಗ ನಾನು ಹೇಳಿದ್ನಲ್ಲ, ಈಗ ದೊಡ್ಡ ಮಳೆಗಳು ನಮ್ಗೆ ಈಡಾಗಲ್ಲ ಅನ್ನೋ ಒಡ್ಗಳು ಹರ್ಕೊಂಡು ಹೋಗ್ತಿರ್ತಾವೆ. ಹೌದಾ? ಅದಕ್ಕೆ ಏನ್ ಮಾಡು, ಒಂದೇನಂದ್ರೆ ಒಂದು ಸಾಧ್ಯದಲ್ಲಿ ನಮ್ಮ ಒಡ್ಡುಗಳು ಸರಿಯಾದ ಒಡ್ಡುಗಳು ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಈಗ ನಿಮ್ಗೆ ನಮ್ಗೆ ಗೊತ್ತದೆ, ಒಡ್ ಹಾಕೋದು ಅದಕ್ಕೆ ಅಂದ್ರೆ ನನ್ನ ಮೇರೆ ಫಿಕ್ಸ್ ಆಗ್ಬೇಕು ಅಂತ ಒಡ್ ಹಾಕ್ತಾರೆ ಹೊರತು ನೀರ್ನ ಕರೆಕ್ಟ್ ಆಗಿ ಅದ್ರ ನೀರ್ ಡೈರೆಕ್ಷನ್ ಹೆಂಗಿದೆ ಅದ್ ನೋಡ್ಕೊಂಡು ಅದಕ್ಕೆ ಅಡ್ಲಾಗಿ ಹಂಗೆ ಹಾಕಕ್ ಕೆಲವೊಮ್ಮೆ ನಾವು ವ್ಯತ್ಯಾಸಗಳು ಮಾಡ್ತಿರ್ತೀವಿ. ಹೌದ್ರಾ? ಈಗೇನು ಅವಾಗ ಆಮೇಲೆ ಇನ್ನೊಂದು ಏನಾಗ್ತದೆ, ಒಡ್ ಹಾಕಿದ ಮೇಲೆ ಒಡ್ಡು ಹೆಂಗಿರ್ಬೇಕು, ನೀರಿನ ಒಂದು ಹೊಡೆತನ ತಡ್ಕೊಳಂಗಿರ್ಬೇಕು. ಎರಡನೇ ಪಾಯಿಂಟ್, ನೀರು ನಿಂತ್ಕೋಬೇಕು, ಮಣ್ಣನ್ನ ಬಿಡಬೇಕು, ಆಮೇಲೆ ನಿಧಾನಕ್ಕೆ ಹರಿದು ಒಂದು ಬಿಡ್ತಾರೆ. ಹಾ ಹಾ, ಅದನ್ನ ನಾವೇನಂತೀವಿ, ಈಗ ವೇಸ್ಟ್ ವೇರ್ ಅಂತಾರೆ, ಅಂದ್ರೆ ಒಂದು ಕೋಡಿ ಒಂದ್ ಸಣ್ಣ ಕೋಡಿ ಮಾಡ್ತಾರೆ. ನಿಮ್ಮ ಕಡೆ ಚಾಪ್ ಅಂತಿರಲ್ಲ, ಸಾಮಾನ್ಯ ನಾನ್ ನೋಡಿದಂಗೆ ಒಂದು ಏನ್ ಮಾಡ್ತಾರೆ, ಅಲ್ಲಿ ಒಡ್ ಬೇಕಿರಲ್ಲ ಹಾಕಿರ್ತಾರೆ ಎತ್ತರ ಪ್ರದೇಶಕ್ಕೆ, ತಗ್ಗನಾಗೆ ಬಿಟ್ಟಿರ್ತಾರೆ, ಇಲ್ಲ ಒಂದು ಚಾಪೆ ಇರಲ್ಲ. ನೀವೇನೇ ಒಡ್ ಹಾಕಿ ಚಾಪ್ ಹಾಕ್ಲಿಲ್ಲ ಅಂದ್ರೆ ಆ ಒಡ್ ವೇಸ್ಟ್ ನೀರ್ ಏನ್ ಮಾಡ್ತದೆ ಅಂದ್ರೆ ನೋಡತ್ತೆ ಕಿತ್ಕೊಂಡು ಹೊಡೆದು ಹೋಗ್ಬಿಡ್ತದೆ. ದೊಡ್ಡ ಮಳೆಗೆ ಒಂದೇ ವರ್ಷಕ್ಕೆ ಹೋಗ್ತದೆ, ಮತ್ತೆ ಯಾರು ಒಡ್ ಹಾಕಲ್ಲ, ಮತ್ತದ ಖರ್ಚು ಬರ್ತದೆ. ಸೊ ಅದಕ್ಕೋಸ್ಕರ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ, ರೈತರಿಗೆಲ್ಲ ಅಂದ್ರೆ ಏನೇ ಆಗ್ಲಿ ಒಂದು ಚಾಪ್ ಇರಬೇಕು, ಆ ಚಾಪ್ ತಗ್ನಾಗಿರಬಾರ್ದು, ತಗ್ನಾಗಿರಬಾರ್ದು. ನೀರ್ ಎಲ್ಲ ಹೋಗುತ್ತಲ್ಲ ಚಾಪ್ ಇಟ್ರಿ ಅಂದ್ರೆ ಇನ್ನೂ ಕಿತ್ಕೊಂಡು ಹೋಗ್ಬಿಡುತ್ತದ. ಅದ್ ಮೇಲೆ ಸ್ವಲ್ಪ ಎತ್ತರಕ್ಕೆ ಹಾಕಬೇಕಂದ ಅದ್ ಸ್ವಲ್ಪ ಶಾಂತ ನೋಡಿ ಹಾಕಿ, ತಮ್ಗೆ ಗೊತ್ತಿರ್ತದೆ ನೋಡಿರ್ತೀರಿ, ಅದ್ ಸ್ವಲ್ಪ ಸುಧಾರಣೆ ಮಾಡಿ ಹಾಕಿದ್ರೆ ಒಳ್ಳೇದು. ಏನಾಯ್ತಾರ, ಈ ಮಳೆ ಬಂದು ನೀರ್ ಹಳ್ಳ ಹರಿದು ಹೊಲದಾಗ ನೀರು ಒಂದು 4 ಅಂತೋಗಿರ್ತದೆ ಸರ್. ಹೌದೌದು, ಅದೇನ ನಡ್ಸೆಂಟ್ರ್ ನಾವು ಆ ನೀರು ಹೋಗಲ್ಲಿ ಸ್ವಲ್ಪ ಹೈಟ್ ಮಾಡಿ ಒಡ್ ಹಾಕ್ಬಿಟ್ರ ಇನ್ನೊಂದು ಬೇರೆ ಕಡೆ ಸಣ್ಣ ಸ್ವಲ್ಪ ಚಾಪ್ ಇಟ್ಬಿಟ್ರೆ ನೀರ್ ನಿಂತು ಹೋಗಿ ಅದ ಎಲ್ಲ ತುಂಬಿಕೊಂಡ್ಬಿಡ್ತಾರೆ ರಾಗಿ ಬಿಟ್ಟದಲ್ಲಿ. ಹೌದು, ಅಲ್ಲ ಬಹಳ ಅನುಕೂಲ ಆತ್ರಿ. ನೀವು ಹೊಲದಾಗೆ 1 ಎಕರೆ ಒಳಗೆ ಚಾಪ್ ಬೇರೆ ಬೇರೆ ಕಡೆ ನಮ್ ನೀರು ಹರಿತದೆ ಮಾಡೋದ್ರಿಂದ ಅರ್ಥ ಸರಿಯಾದ ಕಡೆ ಒಡ್ ಹಾಕಿಲ್ಲ ಅಂತ ಅಷ್ಟೇ. ಆಮೇಲೆ ಒಡ್ಡು ನಾನು ಹೇಳೋದು, ಕೆಲವರು ಏನ್ ತಿಳ್ಕೊಂಡಿದ್ದಾರೆ, ನಮ್ಮ ಹೊಲ ಹೆಂಗಿದೆಯೋ ಸುತ್ತಲೂ ಒಂದು ಕೋಟೆ ಕಟ್ಟಿದಂಗೆ ಕಟ್ಟಬೇಕು, ಹಂಗಲ್ಲ. ಅದ್ರ ಸ್ವಲ್ಪನೇ ನೀರಿನ ಡೈರೆಕ್ಷನ್ ನೋಡಬೇಕು, ಎಲ್ಲಿ ನೀರು ಇಳಿತದೆ ಅಂತ. ಆ ಎದುರಿಗೆ ಅಡ್ಲಾಗಿ ಒಂದು ಸ್ವಲ್ಪ ಅದು ಹಾಕಿ ಅದಕ್ಕೊಂದು ಸ್ವಲ್ಪ ಸೈಡ್ ಬದು ಹಾಕಿಬಿಟ್ರೆ ಆಮೇಲೆ ಒಂದು ಚಾಪ್ ಕೊಟ್ಟರೆ ಸಾಕು, ತಾನೇ ನಿಂತ್ಕೊಳ್ತಾರೆ. ಅದಕ್ಕಿಂತ ಜಾಸ್ತಿ ನೀರು ಹರಿತದೆ ಅಂತ ನಮ್ಗೆ ಗೊತ್ತಾದ್ರೆ ಆಮೇಲೆ ಒಂದು ಹೊಂಡನೋ ಯಾವುದು ಮಾಡ್ಕೋಬಹುದು. ಕರೆಕ್ಟ್, ಈಗ ಸರ್ ದೊಡ್ಡದೊಂದು 20 ಎಕರೆ ಒಳ ಇತ್ತು ಅಂತ ಇಟ್ಕರಿ ಸರ್ ನಮ್ಮಲ್ಲಿ. ಈಗ ಹೊಲ್ದಾಗ ಅಲ್ಲೊಂದು ನಲ್ಕ್ಬಿದ್ದ ನೀರ್ ಅಲ್ಲಿ ಅದೇ ಜಾಡಿಗೆ ಹೋದಿರ್ತಾ ಅಲ್ಲೊಂದು ಈ ಕಡೆ ಒಂದು ತೆಳ್ಳಗ ನೀರ್ ನಲ್ಕಿ ಓಡ್ತಿರ್ತಾವ ಸರ್. ಈಗ ನಾವೇನ್ ಮಾಡ್ಬೇಕ್ರಿ, ಆ ನಲ್ಕ ಒಂದ್ ಹೊಲ್ದಾಗ ಮೂರ್ ನಾಲ್ಕ ನಲ್ಕ ಬಿದ್ದು ಹೋತು ಅಂದ್ರ ಅಲ್ಲಿ ಸ್ವಲ್ಪ ಆ ನೀರ್ ಎಲ್ಲಿ ಅಲ್ಲಿ ಒಡ್ಡು ಜಾಸ್ತಿ ಹಾಕ್ಬೇಕು ಸರ್. ಎಕ್ಸಾಕ್ಟ್ಲಿ ನೀರಿನ ಜಾಡ್ನ ಜಾಸ್ತಿ ಹಾಕ್ಬಿಟ್ರೆ ಆ ನಂತರ ಅದು ಮುಂದ ಈ ಕಡೆ ಬಗಲ ಸ್ವಲ್ಪ ಚಾಪಿಟ್ಟು ನೀರ್ ಬಿಟ್ರ ಆ ನೀರ್ನ ಹೊಲ ಸಣ್ಣಗ್ ನೀರ್ ನಿಂತ್ರ ನೀರ್ನ ಕುಡಿತದ ಮೇಲಾಗ ಅಲ್ಲಿ ಮಣ್ಣು ಬಂದು ಹರ್ಕೊಂಡ್ಬಿದ್ದು ಲೆವೆಲ್ ನ ಆಗ್ತದೆ. ಈಗ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ, ಈ ಕಡೆ ಹುನಗುಂದ ಕಡೆ ದುಂಡಾವರ್ತಿ ಅಂತ ಮಾಡ್ತಾರೆ, ನೀವು ಕೇಳಿರ್ಬೋದು, ನೀವು ಒಂದ್ಸಲ ನೋಡ್ಬೋದು. ಅಲ್ಲಿ ಹೆಂಗಿರ್ತದಂದ್ರೆ ಇಳಕಲು ಸ್ವಲ್ಪ ಜಾಸ್ತಿ ಇದ್ರೆ, ಈಗ ಸಾಮಾನ್ಯವಾಗಿ ಈ ದೇವದುರ್ಗ ಮೇಲೆ ಲಿಂಗಸೂರು ಮೇಲೆ ಮೇಲ್ಭಾಗಕ್ಕೆ ಹೋದ್ವಿ ಅಂದ್ರೆ, ಈಗ ಆ ಕಡೆ ಪಶ್ಚಿಮ ಕಡೆ ಹೋದ್ವಿ ಅಂದ್ರೆ ಹೊಲದಿಂದ ಹೊಲಕ್ಕೆ ಒಂದಡಿ ಎರಡಡಿ ಡಿಫ್ರೆನ್ಸ್ ಬೀಳುತ್ತೆ ಹೌದ್ರ. ಅವಾಗ ನೀ ನಮ್ಮ ಹೊಲದಿಂದ ನೆಕ್ಸ್ಟ್ ನೋರಿ ನೀರ್ ಬಿಟ್ರು ಚಾಪ್ ಮಾಡಿಬಿಟ್ರು ಅವ್ರಿಗೆ ತಗ್ಗು ಬೀಳುತ್ತದೆ. ಅದಕ್ಕೆ ಏನ್ ಮಾಡ್ತಾರೆ, ಕೆಲವು ದುಂಡಾವರ್ತಿ ಅಂತ ಮಾಡ್ತಾರೆ, ಎಲ್ಲಾ ನೀರು ಮೂರ್ ಎಕರೆ ನಾಲ್ಕು ಎಕರೆ ಐದು ಎಕರೆ ಇನ್ನೂ ಬೆಸ್ಟ್ ಅದು, ಆ ನೀರೆಲ್ಲ ಬಂದು ಒಂದ್ ಬಾವಿ ಮಾಡಿ ಒಳಗ್ ಬಿಟ್ಟು ಹೊರಗೆ ಬಿಡಬಹುದು. ಅವಾಗ ನೀರು ತಂತಾನೆ ತಂತಾನೆ ಲೆವೆಲ್ ಮಾಡ್ಕೋತ ಹೋಗಿ ಐದು ವರ್ಷಕ್ಕೆ ನೀವ್ ಏನು ಒಂದ್ ಪೈಸ್ ಖರ್ಚು ಮಾಡೋದ್ ಬೇಡ, ತಾನೇ ಲೆವೆಲ್ ಆಗಿ ಹೋಗ್ತದೆ, ನೀರ್ ತಾನೇ ಇಂಕ್ತದೆ, ಫಸ್ಟ್ ಕ್ಲಾಸ್ ಬೆಳೆ ಕೂತ್ಕೊಳ್ಳುತ್ತೆ. ಇವೆಲ್ಲ ನಾವೇ ಮಾಡ್ಕೋಬಹುದು. ದುಂಡಾವರ್ತಿ ಅಂತ ಕರಿತೀವಿ, ನಿಮಗೆ ಡೀಟೇಲ್ಸ್ ಬೇಕಿದ್ರೆ ನಾವು ಆಮೇಲೆ ನಿಮಗೆ ಕಳಿಸಿ. ದುಂಡಾವರ್ತಿ ಅಂತ ಐದು ಎಕರೆ ಆರು ಎಕರೆ ಹೊಲ ಇತ್ತು ನಿಮ್ದು ಅಂದ್ರೆ ನಿಮ್ಗೆ ಈವನ್ ನಡುವೆ ಯಾವ ಒಡ್ಡು ಬೇಕಿಲ್ಲ. ಹೇಗೆ ಲೆಕ್ಕ ಕೊಟ್ರೆ ಮಳೆ ಅದು ಹೇಗಾಗಿದೆ ನಿಮ್ ಕಡೆ? ಮಳೆ ಮೊನ್ನೆ ಒಂದೆರಡು ಈಗ ಒಂದೆರಡು ದಿನ ಹೊರಪಾಗಿ ಮಳೆ ಚೆನ್ನಾಗಿದೆ ಸರ್. ಮಳೆ ಅಂದ್ರೆ ಬೇಸಿಗೆ ಆಯ್ತು, ಮಳೆ ಬೇಸಿಗೆ ಮಳೆ. ಹಾ, ಬೇಸಿಗೆ ಮಳೆ ಚಲೋ ಆಗ್ರಿ, ಭೂಮಿ ಅದ ಮಾಡಕ ಎರಿಗಳು ಸಹಿತ ಹೆಚ್ಚಾಗ್ಯಾವ, ಮಸಾರಿ ಸಹಿತ ಹೆಚ್ಚಾಗಿ ಒಂದ್ ಇಪ್ಪತ್ತಿನ ಗಳೆ ನಡೀತಾವ, ಚಲೋ ಆಗಿರಿ. ಒಡಕೆ ಏನು ಮಳೆ ಯಾವ್ದು ಬೆಳೆ ಜಾಸ್ತಿ ಹೋಗ್ಬೋದಂತ ಈ ಸಲ ಸೀಸನ್ ಅಲ್ಲಿ ಮುಂಗಾರಿಗೆ ರೈತರು? ಸರ್, ಮುಂಗಾರಿಗೆ ಹತ್ತಿ ತೊಗರಿಗೆ ಜಾಸ್ತಿ ಹೋಗ್ತಾರೆ ಸರ್. ಸೂರ್ಯಪಾನ ಇಲ್ಲ, ಸೂರ್ಯಪಾನ ಸ್ವಲ್ಪ ನಮ್ಮಲ್ಲಿ ಕಡಿಮೆ ಸರ್. ಹತ್ತಿ ಇದನ್ನೇ ಹತ್ತಿ, ಆ ನಂತರ ತೊಗರಿ. ಆ ನಂತರ ಹತ್ತಿ ಲಾಸ್ಟ್ ಮೂಮೆಂಟ್ನಾಗ ಮೂರು ಬಿಡಿ ಬಂದು ಬಿಡಿಸಂದು ಮಸಾರಿ ಸ್ವಲ್ಪ ಕೆಂಪು ರೋಗ ಬಂದ್ ಇದಾದ್ರು ಅಂದ್ರೆ ಎರಡು ಬಿಡಿಗಳನ್ನ ತೆಗೆದು ಶೇಂಗಾ ಹಾಕ್ಬಿಡ್ತಾರೆ ಸರ್. ಮತ್ತೆ ಶೇಂಗಾ ಎರಡನೇ ಬೆಳೆ ಹಾಕ್ಬಿಡ್ತಾರೆ? ಎರಡನೇ ಬೆಳೆ ಶೇಂಗಾ ಫಸ್ಟ್ ಕ್ಲಾಸ್ ಬರ್ತಾರೆ ಬೇಸಿಗೆ, ಶೇಂಗಾ ಹಾಕ್ಬಿಡ್ತಾರೆ. ನೀರಿದ್ದಾರೆ ಸರ್? ಹೌದೌದು. ನೀರಿಲ್ಲದ್ರ ಅದು ಒಂದೇ ಬೆಳೆ ಹತ್ತಿನೇ ಸರಿ ಹೋಗ್ತದೆ ಸರ್. ಹೇಗೆ ಎಲ್ಲ ಭೂಮಿ ಸಿದ್ಧತೆ ನಡೆಸಿದಾರೆ ರೈತರೆಲ್ಲ? ಹಾ, ಭೂಮಿ ಸಿದ್ಧತೆ ನಡೆಸಿದ್ರೆ ಸರ್. ಈಗ ನಾಲ್ಕೈದು ದಿನ ಆಯ್ತು ಭೂಮಿ ಮಡಿಕೆ ಹೊಡೆದು, ಟಿಲ್ಲರ್ ಹೊಡೆದು, ಕುಂಟು ಹೊಡೆದು, ಭೂಮಿ ಅದ ಮಾಡ್ತೀವಿ ಸರ್ ಎಲ್ಲರೂ ನಾವು. ಒಳ್ಳೇದು ಲೆಕ್ಕ ಕೊಟ್ರೆ. ಮತ್ತೆ ವಿಶೇಷವಾಗಿ ನಿಮ್ಗೆ ಗೊತ್ತಿದೆ ಸಾಕಷ್ಟು, ನೀವು ಭೂಮಿಯನ್ನ ಲೆವೆಲ್ ಮಾಡ್ಕೊಂಡಿರಿ, ಒಡ್ಡಗಳನ್ನ ಹಾಕೊಂಡಿರಿ, ಸಾಕಷ್ಟು ಮಾಹಿತಿ ಇದೆ ನಿಮ್ಮಲ್ಲಿ. ಆಯ್ತು ಸರ್, ನಾನು ಲೆವೆಲ್ ಗೆಲ್ ಮಾಡಿ ಚಲೋ ಆಯ್ತು ಸರ್. ನಾವು ಭೂಮಿಲಿಂದ ಅದೇ ಬೆಳೆಯಿಂದ ಮುಂದಾಗಿಲ್ಲ ಸರ್, ಬದಲು ಏನಿಲ್ಲ, ನಮ್ಮ ನೌಕರಿಲ್ಲ, ಏನ್ ಕಾಂಟ್ರಾಕ್ಟ್ ಮಾಡಲ್ಲ, ಭೂಮಿಲಿಂದ ಮುಂದೆ ಬೆಳಿಬೇಕು ಸರ್. ಹೇಗೆ ಕೃಷಿ ಹೊಂಡ ಮಾಡ್ಕೊಂಡ್ರೆ ನೀವೇನಾದ್ರು? ಈಗ ಕೃಷಿ ಹೊಂಡ ಏನ್ ಮಾಡ್ಕಂದ್ರೆ ನಮ್ಗೆ ನೀರಿನ ಅನುಕೂಲ ಅವಲ್ರಿ, ಬಾವಿಗೆ ಬಾವಿ ಅದಾವ ನಿಮ್ದು? ಬಾವಿ ಅವ ಬೇರೆ ಕಡೆ. ಈಗ ನಾನು ನೋಡ್ರಿ, ಇನ್ನೊಂದು ಹತ್ತ ಹನ್ನೆರಡು ದಿನದಾಗ ನಾವು ಈ ರೋಣಿ ಮಳೆ ಅಂತೀವಲ್ರಿ, ರೋಣಿ ಮಳೆ ಕಲ್ಯದು ಒಂದ್ ಎರಡು ದಿನ ಮುಂದರಕ ಐತಿ ಊರ್ ಬಿಡ್ತೀವಿ ನೋಡ್ರಿ. ಸದ್ಯ ಒಂದ್ ನಾಲ್ಕ ಎಕರೆ ಮುಂಚಿತವಾಗಿ ಹಾಕಿದ್ರೆ ಒಳ್ಳೆ ಬೆಳೆ ಬರ್ತದ? ಮುಂಚಿತವಾಗಿ ಬೆಳೆನ ಬರ್ತದೆ ಸರ್, ಮೂರು ದಿನ ಕಡಿಮೆ ಆಗ್ತದೆ ಸರ್. ಹೌದೌದೌದೌದು. ಹಾ, ಈಗ ಸ್ವಲ್ಪ ಲೇಬರ್ನ ಜಲ್ದಿ ಸಿಗ್ತಾರೆ ಸರ್, ಮುಂಕಟ ಸರ್ ನಮ್ಗೆ. ಹೌದೌದೌದು. ಹಿಂಗ್ ಕಟ್ಟಿಗೆ ಎಲ್ಲರೂ ಕೊಟ್ಟ ಲೇಬರ್ ಸಿಗಲ್ಲ, ಹಂಗೆ ರೇಟ್ನೆ ಸಿಗ್ತದೆ ಸರ್ ಮುಂಕಟ್ಟಾದ್ರೆ. ಇನ್ನೊಂದು ನಾಲ್ಕು ಎಕರೆ ರೆಡಿ ಮಾಡ್ಬೇಕಂತ ರೆಡಿ ಮಾಡಕೈತಿ ನೋಡ್ರಿ. ಅಲ್ಲ ಸರ್, ಮಾಡಿ ಒಳ್ಳೇದಾಗ್ಲಿ ಲೆಕ್ಕ ಕೊಡ್ರಿ. ಕರೆ ಮಾಡಿದಕ್ಕೆ ಧನ್ಯವಾದ, ನಿಮ್ಮ ಜೊತೆ ಮಾತಾಡಿ ಖುಷಿ ಆಯ್ತು ನಮಗೆ. ನಮಸ್ಕಾರ ಸರ್, ನೀವೇನು ಮಾತಾಡಿ? ನಮಸ್ಕಾರ ಸರ್. ನಮಸ್ಕಾರ. ಸಾಮಾನ್ಯವಾಗಿ ನಮ್ಮ ರೈತರು ಭಾಳಷ್ಟು ಮಂದಿ ಒಳ್ಳೆ ವಿಜ್ಞಾನಿಗಳಿದ್ದಾಗಿದ್ದಾರೆ ರೈತರು, ಹೇಳ್ತಿರ್ತಾರೆ ಹೊಲಗಳಿಗೆ ಹೋದಾಗ ಭಾಳ ಲೆವೆಲ್ ಆಗಿ ಮಾಡಿರ್ತಾರೆ, ಒಂದು ಹನಿ ನೀರು ಹೊರಗೆ ಹೋಗಲ್ಲ ಸರ್ ನಮ್ಮ ಭೂಮಿಯಿಂದ, ಭಾಳ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಿರ್ತಾರೆ. ಆಮೇಲೆ ದೊಡ್ಡ ಭೂಮಿ ಇರುತ್ತೆ, ಈಗ ಒಂದು 10 ಎಕರೆ ಭೂಮಿ ಇರುತ್ತೆ. ಅಲ್ಲಿ ರೈತರು ಹೇಳೋದೇನಂತಂದರೆ ಸರ್, ನಮ್ಮದು 4 ಎಕರೆ ಭೂಮಿ ಇದ್ದವೊಂದು ಒಂದು ಸಮಸ್ಯೆ, ದೊಡ್ಡ ಭಾಳಷ್ಟು ಭೂಮಿ ಇದ್ದವ್ರದ್ದು ಒಂಥರ ಸಮಸ್ಯೆ ನೀರಿನ ಸಂರಕ್ಷಣೆ ಬಂದಾಗ. ಭಾಳ ಭೂಮಿ 10 ಎಕರೆ ಒಂದೇ ಪ್ಯಾಚ್ ಇದ್ದಾಗ ನಡು ಒಡ್ಡಗಳನ್ನ ಅಲ್ಲಲ್ಲಲ್ಲೇ ಒಡ್ಡಗಳನ್ನ ಹಾಕಬೇಕು, ಅವರು ಭೂಮಿ ವೇಸ್ಟ್ ಆಗತ್ತಂತಾರೆ. ಆಮೇಲೆ ಈ ಕಡೆ 4 ಎಕರೆ 2 ಎಕರೆ ಇದ್ದಾವ ಕೃಷಿ ಹೊಂಡ ಮಾಡ ಅಂತ ಹೇಳಿದ್ರೆ, ಇಲ್ಲ ಸರ್ ಕೃಷಿ ಹೊಂಡಕ್ಕೆ ಸ್ವಲ್ಪ ಭೂಮಿ ಇದೆ ಎಲ್ಲಿ ಮಾಡಾಮ ಸರ್ ಅಂತಂತಾರೆ. ಇಲ್ಲಿ ತಾವು ತಜ್ಞರಾಗಿ ಏನು ಹೇಳ್ತಿರ್ತಾವೆ? ಈಗ ಅದನ್ನ ನಾನು ಹೇಳಿದ್ನಲ್ಲ, ಈಗ ಅದಕ್ಕೆ ತಕ್ಕಂಗೆ ಬೇರೆ ಬೇರೆ ವಿಧಾನಗಳಿದಾವೆ. ನಾವು ಎಲ್ಲದಕ್ಕೂ ನಾವು ಹೇಳ್ತಿಲ್ಲ, ಎಲ್ಲದಕ್ಕೂ ಒಂದೇ ಒಂದು ಮಾರ್ಗ ಅಲ್ಲ, ಮಾರ್ಗ ಅಲ್ಲ. ನಾನು ಎರಡನೇ ಪಾಯಿಂಟ್ ನಾನು ಹೇಳೋದೇನು ಅಂದ್ರೆ, ನಮ್ಮ ಹೊಲ ನಂದು ಹೊಲ ಅಷ್ಟೇ ನೋಡಬಾರ್ದು. ಈ ಸುತ್ತಮುತ್ತಲು ಕಣ್ಣಾಯಿಸಿದ್ರೆ ಸುತ್ತಮುತ್ತಲು ಹೊಲಗಳೆಲ್ಲ ಸೇರಿ ಒಂದು ಒಂದು ಸಮಷ್ಟಿಯಾಗಿ ನೋಡಿದಾಗ ಅದರದ್ದು ಏನಿದೆ ಅದರ ಈ ಹೊಮ್ಮುವಿಕೆ ಗೊತ್ತಾಗ್ತಾ ಹೋಗ್ತದೆ. ನಾವೇನಂತೀವಿ ಅಂದ್ರೆ ಸುತ್ತಲೂ ಒಂದು ಪರಿಸ್ಥಿತಿಗಳು. ಒಂದು ಕರೆ ಇದೆ ಸರ್. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಎಲ್ಲಿಂದ ಮಾತಾಡ್ತಿದ್ರಿ? ತಮ್ಮ ಹೆಸರು? ನಾವು ದೇವದುರ್ಗ ತಾಲೂಕಲಿದ್ದ. ಹಾ, ಕೇಳಿ ಕೇಳಿ. ಈಗ ಮಳೆ ನೀರಿನ ಸಂರಕ್ಷಣೆ ಬಗ್ಗೆ ತಾವು ಏನು ಮಳೆ ಅದು ಆಗಿದೆ ನಿಮ್ ಕಡೆ? ದೇವದುರ್ಗ ತಾಲೂಕು ಒಂದಿಲಿ ಅಂತ ಬರ್ತಾರೆ ನಾವು, ವೀರೇಶ್ ಗೌಡ ಅಂತ ಹೇಳಿ. ವೀರೇಶ್ ಗೌಡ್ರ ಒಂದಿಲಿ? ಗುಡ್ಡಗಾಡ ಪ್ರದೇಶ ನಿಮ್ದು? ಹೌದು ಸರ್, ಗುಡ್ಡಗಾಡ ಪ್ರದೇಶ ಸರ್. ಹೇಳಿ, ಮಳೆ ನೀರಿಂದ ಸಂರಕ್ಷಣೆ ಮಾಡ್ತಾ ಇದ್ದೀರಾ ನೀವು? ಇಲ್ರಿ ಸರ್, ನಮ್ಗೆ ಅದ್ರ ಬಗ್ಗೆ ಹೆಂಗ್ ಮಾಡೋಕಂತ ಗೊತ್ತಿಲ್ಲ ಸರ್. ಅದು ಮಳೆ ಕಡಿಮೆ ಆಗ್ತದ ನಮ್ಮಲ್ಲ, ಬೋರ್ಗಳು ನೀರ್ ಕಡಿಮೆ ಇರ್ತಾವ, ಸುಗ್ಗಿಯಾಗಿರ್ತಾವ, ಮಳೆಗಾಲಕ್ಕ ಬ್ಯಾಸಿಗೆ ಹೋಗ್ಬಿಡ್ತಾವ. ಬೇಸಿಗೆಯಲ್ಲಿ ನಿಮ್ಮಲ್ಲಿ ನೀರೇ ಇರುದಿಲ್ಲ, ಕುಡಿಲಿಕ್ಕೆ ನೀರು ಇರುದಿಲ್ಲ, ಆ ಸಮಸ್ಯೆ ನಿಮ್ಮಲ್ಲಿ? ಹೌದೌದು ಸರ್, ಹೌದು ಸರ್. ಏನು ತಮ್ದು ಭೂಮಿ ಎಂತದಿದೆ ನಿಮ್ ಭಾಗದಲ್ಲೆಲ್ಲ? ನಿಮ್ದು ಎಂತದಿದೆ ಭೂಮಿ? ಮಸಾರಿ ಭೂಮಿ ಇದೆ ಸರ್. ಮಾತಾಡ್ತಾರೆ ಸತೀಶ್ ಕುಮಾರ್ ಅವ್ರು ಹೇಳ್ತಾರೆ ನಿಮಗೆ. ಅಲ್ಲ ಈಗ ವೀರೇಶ್ ಅವರೇ, ಈಗ ಈಗ ಇನ್ನೊಂದು ನಾನು ಅದನ್ನೇ ಹೇಳ್ತಾ ಇದ್ದೆ, ನಮ್ಮ ಹೊಲಗಳು ಅಂದ್ರೆ ನಮ್ದು ಒಂದೇ ಹೊಲ ನೋಡಬಾರ್ದು. ಈಗ ನಾನು ಹೇಳ್ತೀನಿ, ಈಗ ನೀವು ಅಂದ್ರಿ ನಮ್ಮ ಹೊಲ ಸುತ್ತ ಗುಡ್ಡಗಾಡು ಪ್ರದೇಶ ಇದಾವೆ ಅಂತ. ಗುಡ್ಡಗಳು ಹೆಂಗೆ ಇರಲಿ, ಅವು ನಮ್ಗೊಂದು ವರದಾನೇ. ಯಾಕೆಂದ್ರೆ ಗುಡ್ಡ ಏನ್ ಮಾಡ್ತವೆ ಅಂದ್ರೆ ನಿಮ್ ಮಳೆ ನೀರ್ ಬಂದದ್ನ ಹೀರ್ಕೋತವೆ, ಹೀರಿ ನಿಧಾನವಾಗಿ ಬಿಡ್ತವೆ. ಅದು ಬೇಕಾಗಿರೋದು ನಮಗೆ. ಈಗ ನೀರನ್ನ ಮಳೆ ಯಾವಾಗ ಬರುತ್ತೋ ನಮ್ ಕೈಯಲ್ಲಿಲ್ಲ, ಬಂದದ್ನ ಯಾರೋ ಒಬ್ರು ಹಿಡ್ಕೋಬೇಕು, ನಮ್ಮ ಬೇಕಾದ ಕೊಡಬೇಕು, ಆ ಒಂದು ವ್ಯವಸ್ಥೆಗಳು ಮಾಡ್ಕೋತವೆ. ಹಂಗೆ ಗುಡ್ಡಗಳು ಮಾಡಿರ್ತವೆ. ಸೊ ಆದ್ರೆ ಆದ್ರಿಗೆ ನಾನು ಹೇಳೋದು, ನೀವು ಗುಡ್ಡ ಸುತ್ತಮುತ್ತಲು ಇತ್ತಂದ್ರೆ ನೀವು ಸಣ್ಣ ತೋಡ ಬಾವಿಯಿಂದ ನೀವು ಅದನ್ನ ನಾವು ಎನ್ಕ್ಯಾಶ್ ಮಾಡ್ಕೋಬಹುದು. ಬಾವಿಗಳು, ಸಣ್ಣ ಬಾವಿಗಳು, ತೋಡ ಬಾವಿಗಳು ಬರ್ತವೆ. ಬಾವಿ ತೋಡಿ ನೀವು ಹಿಂಗಿಸ್ಬೇಕಂತ ಹೇಳ್ತೀರಿ? ಅಲ್ಲ ಅಲ್ಲ ಅಲ್ಲ, ನಾನು ಹೇಳದೇನು, ಬಾವಿ ನೀರು ಹಿಂಗಿಸಿ ಪರವಾಗಿ, ಅದು ಎರಡನೇ ಸ್ಟೆಪ್. ಅದು ಮೊದಲೇದಾಗಿ ನಿಮ್ಗೆ ಏನಾಗ್ತದೆ, ಗುಡ್ಡಗ ಸುತ್ತಲೂ ಗುಡ್ಡಗಳಿತ್ತಂದ್ರೆ ನಿಮಗೆ ತೋಡ ಬಾವಿಯಿಂದ ನೀರು ಸಿಗಬಹುದು. ಎರಡನೇ ಪಾಯಿಂಟು, ಗುಡ್ಡಗಳಿಂದ ರಭಸುವ ನೀರ್ ಜೋರಾಗಿ ಮಳೆ ಬರ್ತಿತ್ತು ಅಂದ್ರೆ ಕೊಚ್ಚಿ ಬರ್ತಲ್ಲ, ಅದನ್ನ ಡೈವರ್ಷನ್ ಮಾಡ್ಕೋಬಹುದು. ನಾವು ಮಾಡಿಕೊಂಡು ಒಂದು ದೊಡ್ಡ ದೊಡ್ಡ ಪಾಯಿಂಟ್ ಮಾಡ್ಕೋಬಹುದು. ಅದು ನಾನು ಹೇಳಿದ್ರೆ ನಿಮ್ ಹೊಲಕ್ಕೆ ಅಂತೇನಿಲ್ಲ, ಅದಕ್ಕೆ ಸಾಮಾನ್ಯವಾಗಿ ನಾವು ಆಗ್ಲೇ ನಾವು ಹೇಳದಂಗೆ ಪಿಡಿಒ ಅವ್ರನ್ನೆಲ್ಲ ಇದು ಮಾಡಿದ್ರೆ ಈಗೆಲ್ಲ ಸಾಕಷ್ಟು ಯೋಜನೆಗಳಿದೆ, ಗೋಕಟ್ಟೆಗಳು ಅಂತ ಮಾಡಿ ಕೊಡ್ತಾರೆ. ಅಂತ ಒಂದು ಗೋಕಟ್ಟೆಗಳು ಮಾಡಿದಾಗ ನಿಮ್ ಹೊಲಕ್ಕೂ ಉಪಯೋಗ ಆಗುತ್ತದೆ, ನೀರ್ ಹಿಂಗಿ ನಿಮ್ಗೂ ಬರ್ತದೆ, ಆ ನಂತರ ಅದು ಮತ್ತೆ ಉಪಯೋಗ ಮಾಡ್ಕೋಬಹುದು. ಅಲ್ಲ, ಬೋರ್ಗೆ ಹೆಂಗ್ ಮಾಡಬೇಕು ಸರ್? ಬೋರ್ಗಳು ಹಾಕಿರ್ತೀವಿ, ಬೋರ್ಗಳು ನಾ ಒಂದು ಉದಾಹರಣೆ, ಬೋರಿಂದ ಏನಾಗುತ್ತೆ ಅಂದ್ರೆ, ಬೋರಿಂದ ನೀರು ನೀವು ಅದಕ್ಕೆ ರೀಚಾರ್ಜ್ ಮಾಡ್ತೀನಿ, ಅದು ಮರುಪೂರ್ಣ ಮಾಡ್ತೀನಿ, ಸರಿ, ಬಟ್ ಅದು ನಮಗೆ ನೀರು ಸಿಗ್ತದೆ ಅಂತ ಖಾತ್ರಿ ಇರಲ್ಲ. ಅಲ್ಲ, ಒಟ್ಟು ಭೂಮಿ ಒಳಗೆ ಹೋಗ್ಬೇಕು, ನೀರು ಹೋಗ್ತದೆ. ಅಲ್ಲ, ನೀರು ಅಲ್ಲ, ನೀರು ಸಾಮಾನ್ಯವಾಗಿ ನೀವು ಅಂತರ್ಜಲ ಹೆಂಗಿಸೋದಕ್ಕೆ ಹಳ್ಳಗಳು ಕೊಳ್ಳಗಳು ಸಾಕಷ್ಟು ಮಾಡಿರ್ತಾವೆ, 70% ಕೆಲಸ ಅವೇ ಮಾಡ್ತವೆ ಹಳ್ಳಗಳು. ಇನ್ನು ನಾವು ಅದ್ರ ಜೊತೆಗೆ ನಮ್ಮಲ್ಲಿ ಹೆಚ್ಚಾಗಿ ಹೋಗ್ತಾ ಇತ್ತು ಅಂದ್ರೆ ಮಾಡಬಹುದು, ಅದಕ್ಕಿಂತ ಇನ್ನೊಂದು ಬೇಕಾಗಿರ್ಲಿಕ್ಕಿಲ್ಲ. ಇಲ್ಲ, ನಾವು ಭೂಮಿಗೆ ಸುತ್ತನ ಕಡೆ ಏನ ಮಾಡ್ತಾರಲ್ಲ, ಚಿತ್ರದುರ್ಗ ಕಡೆ ಒಬ್ರು ರೆಡ್ಡಿ ಅಂತ ಹೇಳಿದಾರಲ್ಲ, ಅವರು ತೋರಿಸ್ತಾರ ಯೂಟ್ಯೂಬ್ನಾಗ, ಅದು ಜಲ್ಲಿ ಹಾಕಿ ಸುತ್ತನ ಕಡೆ ಬೋರ್ಗಳು ತೋಡಿ ನೀರು ಹಿಂಗಿಸಿದ್ರ ಬೋರ್ ರೀಚಾರ್ಜ್ ಆಗ್ತಾರ, ಅದು ಯಾವ ತರ ಆಗತ್ತೆ ಅಂದ್ರೆ ಆಗತ್ತೆ ಅಂದ್ರೆ ಏನಾಗುತ್ತೆ, ನೀರು ಅಲ್ಲಿಗೆ ಮರುಪೂರ್ಣ ಆಗುತ್ತೆ ಅಂತ ಏನಿರಲಿಲ್ಲ, ಕೆಳಗೂ ಹೋಗ್ಬಹುದು. ಆದ್ರೆ ಏನು, ನೀರನ್ನ ಮರುಪೂರ್ಣ ಮಾಡೋಕೆ ನಮಗೆ ಸಾಕಷ್ಟು ನಮ್ಮಲ್ಲಿ ಸಂಪನ್ಮೂಲ ಇದೆ, ನಾವು ಮಾಡ್ಕೋಬಹುದು ಅಂದ್ರೆ ಮಾಡಬಹುದು. ಅದು ಬೋರ್ವೆಲ್ ಆದ್ರೆ, ನಾನು ಹೇಳೋದು ತೋಡ ಬಾವಿ ಆದ್ರೆ ಅದು ನಮಗೆ ಸಿಗಬಹುದು. ಅಂದ್ರೆ ಭೂಮಿ ಅತ್ತ ಅಂದ್ರೆ ಈಗ ವೀರೇಶ್ ಗೌಡ್ರು ಕೇಳೋ ಪ್ರಶ್ನೆ ಏನಂತಂದ್ರೆ, ನಮ್ದು ಬೋರ್ ಇದೆ, ನೀರ್ ಹರಿದು ಹೋಗುದನ್ನ ಬೋರಿಗೆ ಅದನ್ನ ಹೇಗೆ ಮಾಡಬೇಕು, ಬೋರಿಗೆ ರೀಚಾರ್ಜ್ ಅಂದ್ರೆ ಅದ್ನ ಹೇಳಿದಲ್ಲ, ಹಿಂಗ ಗುಂಡಿ ಸುತ್ತಲೂ ಮಾಡಿ ಮಾಡಿ ದೊಡ್ಡ ದೊಡ್ಡ ಕಲ್ಲುಗಳು ಕೆಳಗೆ ಹಾಕೊಂಡು ಸಣ್ಣ ಆನ್ ಮಾಡಿ ಮೇಲೆ ಒಂದು ಫಿಲ್ಟರ್ ಟೈಪ್ ಅಂದ್ರೆ ಉಸುಕು ಹಾಕೊಂಡು ಏನ್ ಮಾಡುದು, ಹಾಕೊಂಡು ನೀರನ್ನ ಅಲ್ಲಿಗೆ ಬಿಡಬಹುದು. ಹೌದಾ? ಬಟ್ ಅದೇ ನಾನು ಹೇಳಿದ್ರೆ ಇದನ್ನ ಯಾವಾಗ ಮಾಡೋದು ಸೂಕ್ತ ಅಂದ್ರೆ, ನಮ್ಮಿಂದ ಹೆಚ್ಚಿಗೆ ನೀರ್ ಹೊರದು ಹೋಗ್ತಾ ಇದೆ, ಅನವಶ್ಯಕ ಹೋಗ್ತಾ ಇದೆ ಅಂದ್ರೆ ಮಾಡಬಹುದು. ಅಲ್ಲ, ಮಾಡ್ಲೇಬೇಕು ಅಂತ ಏನಿಲ್ಲ. ಅದೇ ನೀರು ಎಕ್ಸಸ್ ಇತ್ತು ಗೌಡ್ರೆ, ಬರ್ತಿತ್ತು ಬಹಳಷ್ಟು ನೀರು ನಿಮ್ ಹೊಲದಿಂದ ಹರಿದು ಹೋಗ್ತಿತ್ತು ಅಂದ್ರೆ ರೀಚಾರ್ಜ್ ಮಾಡ್ಕೋಬಹುದು ನೀವು ಅದಕ್ಕೆ ಬೋರಿಗೆ. ಬಟ್ ಅದು ನಿಮ್ಗೆ ಬರ್ತದೆ ಅಂತ ಉಪಯೋಗ ಆಗುತ್ತೆ ಅಂತ ಏನು, ಖಂಡಿತ ಯಾರಿಗಾದ್ರೂ ಒಬ್ಬರಿಗೆ ಉಪಯೋಗ ಆಗಿ ಕೆಳಭಾಗ ಉಪಯೋಗ ಆಗ್ಬಹುದು. ಒಳ್ಳೇದು ವೀರೇಶ್ ಗೌಡ್ರೆ, ಕರೆ ಮಾಡಿದಕ್ಕೆ ಧನ್ಯವಾದ ತಮ್ಗೆ. ನಮಸ್ಕಾರ ಸರ್. ಮುಖ್ಯವಾಗಿ ಬೋರ್ವೆಲ್ ರೀಚಾರ್ಜ್, ಬೋರ್ವೆಲ್ ರೀಚಾರ್ಜ್ ಬಗ್ಗೆ ಸಾಕಷ್ಟು ತಂತ್ರಜ್ಞಾನ ನಿಮ್ಮಲ್ಲಿದೆ, ಇದನ್ನ ರೈತರಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಿಳುವಳಿಕೆ ಆಗಬೇಕಾಗಿದೆ, ಇದು ಎಕ್ಸ್ಟೆನ್ಷನ್ ವರ್ಕ್ ಆಗ್ಬೇಕು ಇದ್ರ ಬಗ್ಗೆ. ರೀಚಾರ್ಜ್ ಭಾಳಷ್ಟು ರೈತರಿಗೆ ಆಸಕ್ತಿ ಇದ್ದಾರೆ, ಆದರೆ ಹೇಗೆ ಮಾಡಬೇಕು ಹೇಗೆ ಅನ್ನೋದು ಇನ್ನೂ ಅಷ್ಟು ಸೂಕ್ತವಾದ ಜ್ಞಾನ ಸಿಗಬೇಕು ಅವ್ರಿಗೆ. ಆಮೇಲೆ ಬಾವಿ ಇದಾವೆ, ಕೆಲವೊಂದು ಹಾಳು ಬಿದ್ದಂಥ ಬಾವಿಗಳನ್ನು ಭಾಳಷ್ಟು ನೋಡ್ತಾ ಇದ್ದೀವಿ ನಾವು, ಒಣಬೇಸದಲ್ಲಿರ್ಬೋದು ಅಥವಾ ನೀರಾ ಪ್ರದೇಶದಲ್ಲಿ ಬಾವಿಯನ್ನು ಯೂಸ್ ಮಾಡ್ತಾ ಇಲ್ಲ, ಅಂಥ ಬಾವಿಯನ್ನು ಉಪಯೋಗ ಮಾಡ್ಕೋಬೋದಲ್ವಾ ಈ ಮಳೆ ನೀರಿನ ಸಂರಕ್ಷಣೆ, ಕೃಷಿ ಹೊಂಡ ಮಾಡೋ ಬದಲಾಗಿ ಅದೇ ಬಾವಿಯನ್ನು ಉಪಯೋಗ ಮಾಡ್ಕೋಬೋದು. ಈಗ ಎರಡು ಪಾಯಿಂಟ್ ಇದೆ, ಈಗ ಬಾವಿಗೆ ನಾವು ನೀರನ್ನ ಅದನ್ನ ಡೈವರ್ಟ್ ಮಾಡ್ತಿದೀವಿ, ಮರುಪೂರ್ಣ ಮಾಡ್ತಿದೀವಿ ಅಂದ್ರೆ ನೀರನ್ನ ಹೊರಗೆ ಹೋಗೋ ಬದಲು ಬಾವಿ ಬರ್ತಿದೀವಿ. ಹೊಂಡದ ಮುಖ್ಯ ಉದ್ದೇಶ ಏನಂದ್ರೆ ನನಗೆ ಮತ್ತೆ ವಾಪಸ್ ನನಗೆ ತಗೋಬೇಕು. ಎರಡನೇ ಪಾಯಿಂಟ್ ಇಲ್ಲಿ ಹೊಂಡದ ಏನಂದ್ರೆ ನಮ್ಮಂತ ರಾಯಚೂರಿನಲ್ಲಿ ಏನಾಗ್ತದೆ ಅಂದ್ರೆ ಜಾಸ್ತಿ ಮೇಲೆ ಅಗಲ ಮಾಡಿದ್ರೆ ಬರೀ ಆವಿಯಾಗೆ ಹೋಗ್ತಿರ್ತದೆ, ಬಿಸಿಲಿಗೆ ಆವಿಯಾಗಿ ಹೋಗ್ತದೆ. ಸೊ ಹಿಂಗಾಗಿ ಡೆಪ್ತ್ ಜಾಸ್ತಿ. ಒಂದು ಕರೆ ಇದೆ, ಕೊನೆಯ ಕರೆ, ಟೈಮ್ ಆಗ್ತಾ ಇದೆ. ಹಲೋ ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ ಮಾತಾಡ್ತಾ ಇದ್ದೀರಿ? ನಾನು ರೇವಣ ಸಿದ್ದಪ್ಪನ್ ಸರ್, ಯರದೊಡ್ಡಿಯಿಂದ ಸರ್. ರೇವಣ ಸಿದ್ದಪ್ಪ ಅವರೇ, ಮಳೆ ನೀರಿನ ಸಂರಕ್ಷಣೆ ಬಗ್ಗೆ ಕೇಳಿ, ತಾವು ಹೇಗೆ ಮಳೆ ಆಗಿದೆ ನಿಮ್ಮಲ್ಲಿ, ಮಳೆ ನೀರಿನ ಒಂದು ಕೊಯ್ಲು ಮಾಡ್ತಾ ಇದ್ದೀರಿ ತಾವು ಹೇಗೆ? ಮಾಡ್ತಾ ಇದ್ದೀವಿ ಸರ್, ನಾನು ಸುತ್ತ ಒಡ್ಡಾಕಿನ್ ಸರ್, ಈ ಇದು ಕೃಷಿ ಭಾಗ್ಯ ಯೋಜನೆ ಒಳಗೆ ಸರ್ ಒಂದು ಕೃಷಿ ಹೊಂಡ ಮಾಡ್ಕೊಂಡಿನಿ ಸರ್. ನೀರೆಲ್ಲ ಬಿದ್ದ ನೀರೆಲ್ಲ ಕೃಷಿ ಹೊಂಡಕ್ಕೆ ಹೋಗಿ ಮಾಡಿನಿ ಸರ್, ತುಂಬಿ ಹೆಚ್ಚಾಗಿ ಹೋಗ್ಬೇಕಷ್ಟೇ, ಅದನ್ನೇ ನಾನು ಒಳ್ಳೆ ಬಳಕೆ ಮಾಡ್ಕೊಂತಿದ್ದೀನಿ ರೀ. ವೆರಿ ಗುಡ್. ಆಮೇಲೆ ಗಿಡಗಳು ಜಾಸ್ತಿ, ಬೇವಿನ ಗಿಡಗಳು ಇದಾವ ಸರ್ ನಮ್ಮ 5 ಎಕರೆ ಭೂಮಿಯಲ್ಲಿ, ಅದರಿಂದ ಮಳೆಗಾಲ ಕೊಯ್ಲು ಆಗ್ತಾ ಇದೆಯಲ್ಲ ಸರ್. ಅದರಿಂದ ಬೇವಿನ ಗಿಡಗಳು ಜಾಸ್ತಿ ಹೆಚ್ಚಿದ್ದಾರೆ, ಮಳೆ ನೀರು ಕೊಯ್ಲು ಅದರಿಂದ ಆಗತ್ತೆ ಬೇವಿನ ಗಿಡಗಳಿಂದ ಅಂತೇಳಿ. ಸಹಜ ನೀರಿನ ಇಲ್ಲಿ 2 ಪಾಯಿಂಟ್ ಇದೆ ಸಿದ್ದಪ್ಪರೆ, ಮಳೆ ನೀರು ಕೊಯ್ಲು ಅಥವಾ ಸಂರಕ್ಷಣೆ, ಎರಡು ಸಣ್ಣ ಒಂದು ಅಂತರ ಇದೆ. ಸಂರಕ್ಷಣೆ ಅಂದ್ರೆ ಏನು ಅಂದ್ರೆ, ನಮ್ಮ ಎಲ್ಲೆಲ್ಲಿ ಹೆಂಗೆಂಗ್ ಬರುತ್ತ ನೀರು ಹಂಗಂಗೆ ಅಲ್ಲಲ್ಲೇ ಮಾಡೋದು ಅಲ್ಲೇ ಹಿಂಗ್ ಮಾಡೋದು ಸಂರಕ್ಷಣೆ. ಹೌದಾ? ಸಂರಕ್ಷಣೆ ಅಂದ್ರೇನು, ನಾವು ಅದನ್ನ ನಮ್ಗೆ ಇರಬೇಕು, ನಮ್ಮ ಮಳೆ ನೀರು ಆದ ಜಗದಲ್ಲಿ ಹಿಂಗ್ ಬೇಕು, ಅದು ಹಿಂಗ್ ಬೇಕು, ಜಾಸ್ತಿ ಇದಾಗಬಾರ್ದು. ಕೊಯ್ಲು ಅಂದ್ರೆ ಏನು, ದುಡ್ಡು ಜಾಸ್ತಿ ಬರ್ತಾ ಇದೆ, ಎಕ್ಸಸ್ ಇದೆ, ಅದನ್ನ ನಾವು ಎನ್ಕ್ಯಾಶ್ ಮಾಡ್ಕೋಬೇಕು ಅನ್ನೋದು ಮಾಡ್ಬೇಕಾಗುತ್ತೆ. ಹೆಚ್ಚು ನೀರು ಹೋಗ್ತಾ ಇದೆ ಇದ್ದಾಗ ನಾವು ಅದನ್ನ ಎಲ್ಲರೂ ಕೃಷಿ ಹೊಂಡದಲ್ಲಿ ಸಂಗ್ರಹ. ಈಗ 1 ರೂಪಾಯಿ ಸಂರಕ್ಷಣೆ ಖರ್ಚಾದ್ರೆ 40 ರೂಪಾಯಿ ಅದೇ ನೀರು ಕೊಯ್ಲಿಗೆ ಮಾಡಕ್ ಆಗುತ್ತೆ. ಅದಕ್ಕೆ ನೋಡಿ ಮಾಡು, ಕೊಯ್ಲಿಗೆ ನೋಡ್ಕೊಂಡು ಮಾಡ್ಬೇಕು, ಖರ್ಚನ್ನ ಅನಾವಶ್ಯಕ ಮಾಡಬಾರ್ದು.